ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ಅನುಭವ ಕುರಿತು ಚಿಕ್ಕಮಗಳೂರು ತಾಲೂಕು ಕುನ್ನಾಳ ಗ್ರಾಮದ ಕೆಎಚ್ ಕುಮಾರಸ್ವಾಮಿ ಅವರೊಡನೆ ಸಂದರ್ಶನ. ರೈತ ಬಂಧುವರೇ, ಇವತ್ತು ಚಿಕ್ಕಮಗಳೂರು ತಾಲೂಕು ಕುನ್ನಾಳ ಗ್ರಾಮದ ಶ್ರೀಯುತ ಕೆಎಚ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಗತಿಪರ ರೈತರು, ಪಶುಸಂಗೋಪನೆ ಮಾಡ್ತಾರೆ, ತೋಟಗಾರಿಕಾ ಬೆಳೆಗಳಿವೆ ಮತ್ತೆ ಆಹಾರದ ಬೆಳೆಗಳನ್ನು ಸಹ ಬೆಳೀತಾರೆ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ಕಾರ ಕುಮಾರಸ್ವಾಮಿ ಅವರೇ, ಎಷ್ಟಿದೆ ಜಮೀನು? ನನಗೆ 9 ಎಕರೆ ಇದೆ. 9 ಎಕರೆನಲ್ಲಿ ತಾವು ಈಗಾಗಲೇ ಹೇಳದಂಗೆ ತೋಟಗಾರಿಕಾ ಬೆಳೆ ಇದೆ ಮತ್ತೆ ಜೊತೆಗೆ ಆಹಾರದ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ. ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಮೊಲ ಸಾಕಾಣಿಕೆ, ಜೇನು ಸಾಕಾಣಿಕೆ. ಓಹೋ, ಒಬ್ಬ ಕೃಷಿಕರು ಏನೆಲ್ಲ ಮಾಡಬಹುದು ಅಷ್ಟೆಲ್ಲಾ ಸಮಗ್ರ ಕೃಷಿನ ನೀವು ಮಾಡ್ತಾ ಇದ್ರಿ. ಹೌದು ಸರಿ. ಯಾಕೆ ಬೇಕಿಷ್ಟೆಲ್ಲ ಬೇಕಾ ಕುಮಾರಸ್ವಾಮಿ ಅವರೇ? ಏನೋ ಒಂದೆರಡು ಮೂರು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ಅಡಿಕೆ ಮತ್ತೆ ಇನ್ನಿತರ ಏನೇನು ಬೆಳೆಗಳು, ಕಾಳು ಮೆಣಸು, ಅವನ್ನೆಲ್ಲ ಬೆಳ್ಕೊಂಡ್ರೆ ಸಾಕಾಗತ್ತೆ, ಕೈಗೊಂದು 4 ಕಾಸು ಬರುತ್ತೆ. ಈಗ ರೈತ ಸ್ಥಿರವಾಗಿ ಕೃಷಿ ಮಾಡ್ಕೊಂಡೇ ಇರಬೇಕು ಅಂತಂದ್ರೆ ಎಲ್ಲಾ ತರದ ಕೃಷಿ ಚಟುವಟಿಕೆಗಳನ್ನು ಅಳವಡಿಸ್ಕೊಂಡ್ರೆ ಅವನು ಸಮೃದ್ಧವಾಗಿ ಬದುಕಬಹುದು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ನಾನು ಜೇನು ಸಾಕಾಣಿಕೆ ಬಾಕ್ಸಿಗೆ ಹಾಕಿದ ಬಂಡವಾಳ ಬಿಟ್ರೆ ನನಗೆ ಸುಲಭವಾಗಿ ತಿಂಗಳ ದುಡ್ಡು ಕೊಡ ಅಂತ ಒಂದು ATM ಇದ್ದಂಗ ಅದು. ಆಮೇಲೆ ಜೇನು ಸಾಕಾಣಿಕೆಯಿಂದ ಆರ್ಥಿಕ ಲಾಭ ಅಲ್ಲದೇನೆ ಬೆಳೆನಲ್ಲಿ ಹೆಚ್ಚಿನ ಇಳುವರಿ ಸಾಧ್ಯ ಆಗಿರೋದು ತೋಟಗಾರಿಕೆ ಬೆಳೆಯಲ್ಲಿ ನನಗೆ ಕಂಡು ಬಂದಿದೆ. ಹಂಗಾಗಿ ಜೇನು ಸಾಕಾಣಿಕೆ, ಅದ್ರ ಜೊತೆಗೆ ಪಶುಪಾಲನೆ ಮತ್ತು ಮೊಲ ಸಾಕಾಣಿಕೆನೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 10,000 ಕೋಳಿ ಸಾಕಾಣಿಕೆ ಶೆಡ್ಡು ಇಟ್ಕೊಂಡಿದ್ದೀನಿ. ಸುಮಾರು 5 ವರ್ಷದಿಂದ ಚೆನ್ನಾಗಿ ಮಾಡ್ತಾ ಬಂದಿದ್ದೀನಿ. ಜೇನು ಪೆಟ್ಟಿಗೆ ಎಷ್ಟು ಇಟ್ಟಿದ್ದೀರಿ? 40 ಬಾಕ್ಸ್ ಇದೆ. 40 ಬಾಕ್ಸ್ ಹೇಗೆ ಹಂಚಿಕೆ ಮಾಡಿ ಇಟ್ಟಿದ್ದೀರಿ? ಅಲ್ಲೇ ತೋಟದಲ್ಲೇ ಒಂದು 30 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ಬಾಕ್ಸ್ ಅನುಷ್ಠಾನ ಮಾಡಿದ್ದೀನಿ. ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಲಭ್ಯತೆ ಕಡಿಮೆ ಆದಾಗ ಸ್ವಲ್ಪ ಸಕ್ಕರೆ ನೀರು ಕೊಡೋದು ಬಿಟ್ರೆ ನಮ್ದು ಸುಮ್ಮನೆ ಉಸ್ತುವಾರಿ, ಅದಕ್ಕೆ ಬೇರೆ ಕೀಟ ಹೊರಗಿನ ದಾಳಿ ಆಗದಂಗೆ ನೋಡ್ಕೊಳ್ಳೋದು ಅಷ್ಟು ಬಿಟ್ರೆ ನನಗೆ 6 ತಿಂಗಳು ಮಿನಿಮಮ್ 5 ಕೆಜಿ ತುಪ್ಪ ಒಂದು ಕಾಲೋನಿಯಿಂದ ಬರುತ್ತೆ. ಅಂದ್ರೆ ಪ್ರತಿನಿತ್ಯ ನೋಡ್ಕೊಳ್ಬೇಕು ನೀವು ಪೆಟ್ಟಿಗೆನ? ಸುಮ್ಮನೆ ಉಸ್ತುವಾರಿ, ಅದು ನೋಡ್ಬೇಕಾದಂತ ಏನು ಕೆಲಸ ಅಲ್ಲ. ಅದು ತೋಟದಲ್ಲಿ ಅಡ್ಡಾಡ್ತಾನೆ ಏನಾರ ದಾಳಿಗಳಾಗಿದ್ರೆ ಕಂಡು ಬರುತ್ತೆ. ಮತ್ತೆ ಅದು ಜೇನು ಪೆಟ್ಟಿಗೆ ಜೇನು ಒಳಗಡೆನೆ ಪಾಲಾಗ್ಬಿಡ್ತವೆ, ಜೇನು ಮರಿಗಳು ಜಾಸ್ತಿ ಆಗ್ತವೆ, ಅದನ್ನ ವಿಂಗಡಣೆ ಮಾಡಬೇಕು ಅಂತೆಲ್ಲ ಹೇಳ್ತಾರಪ್ಪ ತಜ್ಞರು. ಅದು ಖಂಡಿತ ಹೌದು. ಈಗ ಕುಟುಂಬ ಸಂಖ್ಯೆ ಜಾಸ್ತಿ ಆದಾಗ ಅದು ಡಿವೈಡ್ ಆಗಿ ಹೊಸ ಪೀಳಿಗೆನ ಅದೇ ಗೂಡಲ್ಲಿ ಬಿಟ್ಟು ಏಜ್ಡ್ ಹುಳುಗಳು ಹೊರಗೆ ಹೋಗಕ್ಕೆ ಸಿದ್ಧತೆ ಮಾಡ್ಕೊಂತವೆ. ಅದು ನಮಗೆ ಗಮನಕ್ಕೆ ಬರುತ್ತೆ. ಅವಾಗ ಇನ್ನೊಂದು ಬಾಕ್ಸ್ ಅಲ್ಲಿಗೆ ಇಟ್ಟರೆ ಆ ಬಾಕ್ಸ್ಗೆ ಅವು ಹೋಗ್ತವೆ. ಇಲ್ಲ ಅಂತಂದ್ರೆ ನಾವೇ ರಾಣಿನ ಹುಡುಕಿ ಬೇರೆ ಹೊಸ ಬಾಕ್ಸಿಗೆ ತಗೊಂಬಂದ್ ಬಿಟ್ರೆ ಅಷ್ಟು ಹುಳುಗಳು ಅಲ್ಲಿಗೆ ಸೇರ್ಕೊಂಡು ಹೊಸ ಕಾಲೋನಿ ಸ್ಟಾರ್ಟ್ ಮಾಡ್ತಾ. ಹೀಗಾಗಿ ನಿಮ್ಗೆ ಜೇನುತುಪ್ಪದ ಜೊತೆಗೆ ಆ ಜೇನು ಹುಳವನ್ನ ವಿಂಗಡಣೆ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದಲೂ ಸಹ ಲಾಭ ಇದೆ. ಅದ್ರ ಜೊತೆಗೆ ಜೇನು ಮೇಣ ಅದು ಸಹ ಒಳ್ಳೆ ಬೆಲೆ ಇದೆ ಅಂತ. ಈಗ ಹಿಂದೆಲ್ಲ ಸಾಂಪ್ರದಾಯಿಕವಾಗಿ ಜೇನು ಸಾಕಾಣಿಕೆ ಮಾಡ್ತಿದ್ರು, ತುಪ್ಪ ಒಂದು ಬಿಟ್ರೆ ಆದಾಯದ ಮೂಲ ಇರಲಿಲ್ಲ. ಈಗ ವೈಜ್ಞಾನಿಕವಾಗಿ ಮುಂದುವರೆದಂಗೆ ಪರಾಗನು ಶೇಖರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಮೇಣ ಅದನ್ನು ಸಂಗ್ರಹ ಮಾಡಿದ್ರೆ ಅದು 500 ರೂಪಾಯಿ ಕಿಲೋ ತನಕ ಮೇಣನೂ ಹೋಗುತ್ತೆ. ಹಂಗಾಗಿ ಆದಾಯದ ಮೂಲ ಜಾಸ್ತಿ ಆಗಿದೆ ಅಲ್ಲಿ. ಈಗ ಅದರ ಜೇನುತುಪ್ಪ ತೆಗಿಲಿಕ್ಕೆ ಯಂತ್ರಗಳನ್ನು ಇಟ್ಕೊಂಡಿದ್ರೆ? ಯಂತ್ರನು ಇಟ್ಟಿದೀವಿ. ಯಂತ್ರ ಇಟ್ಟು ಮಾಡಿದ್ದು ಅಷ್ಟು ಕ್ವಾಲಿಟಿ ಬರಲ್ಲ ಅಂತ ಅನುಮಾನ ಬರುತ್ತೆ. ಅಡಲ್ಟ್ರೇಷನ್ ಆಗಿದ್ರೆ ಗ್ರಾಹಕರಿಗೆ ಅದು ಗೊತ್ತಿಡಕ್ಕಾಗಲ್ಲ. ಹಂಗಾಗಿ ಕಾನೂನಿ ಹರಿ ಜೊತೆನೆ ಇಟ್ಟು ಕೊಟ್ಟಾಗ ಅದು ಅಡಲ್ಟ್ರೇಷನ್ಗೆ ಅವಕಾಶವೇ ಇರಲ್ಲ. ಹಂಗಾಗಿ ಅದನ್ನ ಎಲ್ಲರೂ ಒಪ್ತಾರೆ. ಹಂಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿಗೆ ಕೊಂಡ್ಕೊಳಕ್ಕೂ ತಯಾರಿ ಇದೆ. ಅಂದ್ರೆ ನೀವೇ ತುಪ್ಪವನ್ನು ಮಾರಾಟ ಮಾಡ್ತೀರಿ? ನಾನೇ ಮಾರಾಟ ಮಾಡ್ತೀನಿ. ನನಗೆ ಹೆಚ್ಚಿನ ಅಂಶ ಬೆಂಗಳೂರಿನ ಗ್ರಾಹಕರಿದ್ದಾರೆ. ಯಾರು ಫಸ್ಟ್ ನನಗೆ ಬುಕ್ಕಿಂಗ್ ಮಾಡ್ತಾರ ಅವ್ರಿಗೆ ಮಾತ್ರ ಕೊಡ್ತೀನಿ. ಅವರು ಕೇಳದಷ್ಟು ಕೊಡಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಯಾರು ಕೇಳ್ತಾರೆ ಅವರಿಗೆ 500 ರೂಪಾಯಿ ಕಿಲೋ ಕಡಿಮೆ ನಾನು ಕೊಡಲ್ಲ. ಒಳ್ಳೆ ರೇಟ್ಗೆ ಹೋಗ್ತಾ ಇದೆ ತುಪ್ಪ. ಅಂದ್ರೆ ನೀವು ತಾಜಾ ತುಪ್ಪ ಮತ್ತೆ ಶುದ್ಧವಾದ ತುಪ್ಪ ಕೊಡೋದ್ರಿಂದ ನಿಮ್ಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ಮತ್ತೆ ಹೇಗೆ ಅದನ್ನ ಎರಿನ ಹಿಂಡಿ ಬಿಡ್ತೀರಾ? ಹೇಗೆ ಮತ್ತೆ ಬೇರ್ಪಡಿಸ್ತೀರಾ? ಸಮೇತನೆ ಕೊಡ್ತೀನಿ. ಎರಿ ಹಿಂಡಿ ಕೊಡಬೇಕು ಅಂದ್ರೆ ಅದನ್ನ ಸಂಸ್ಕರಣೆ ಮಾಡಿ ಫಿಲ್ಟರ್ ಮಾಡಿ ಆಮೇಲೆ ಅದ್ರ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದನ್ನ ಡ್ರೈ ಮಾಡ್ತೀವಿ. ಅಂದ್ರೆ ಬಿಸಿನೀರಲ್ಲಿ ತುಪ್ಪದ ಬಾಕ್ಸ್ ಇಡೋದ್ರಿಂದ ಬಾಯಿಲ್ಡ್ ಮಾಡಿದ್ರೆ ತುಪ್ಪದಲ್ಲಿರೋ ನೀರಿನ ಅಂಶ ಡ್ರೈ ಆಗುತ್ತೆ, ಅವ್ರಿಗೆ ಒರಿಜಿನಲ್ ಸಿಕ್ಕುತ್ತೆ. ನೀವು ಎಷ್ಟು ದಿವಸ ಇಟ್ಟರು ತುಪ್ಪ ಹಾಳಾಗ್ದಲೇ ಇರುತ್ತೆ. ಹಾಗಾಗಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಂದ್ ನಾಲ್ಕು ಕಾಸು ಮೇಲ್ ಆದಾಯ ಸಿಗುತ್ತೆ ನಿಮಗೆ, ಹೆಚ್ಚಿನ ಒಂದು ಕೃಷಿ ಏತರ ಒಂದು ಆದಾಯ ಸಿಗುತ್ತೆ. ಏತರ ಆದಾಯನೂ ಹೌದು, ಮೂಲ ಕೃಷಿಗಿಂತ ಜಾಸ್ತಿ ಆದಾಯನೂ ಪಡಿಬಹುದು ನಾವು ಇದರಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ. ಈಗೇನು ತೋಟದಲ್ಲಿ ಹೊಸ ಹೊಸ ಕಾಲೋನಿಗಳನ್ನ ಅನುಷ್ಠಾನ ಮಾಡ್ತಾ ಹೋದಂಗೆ ನಾವು ಮೂಲ ಬೆಳೆಗಿಂತ ಜಾಸ್ತಿ ಬರುತ್ತೆ. ಆರು ತಿಂಗಳು ಮಿನಿಮಮ್ 30 ಕೆಜಿ ತುಪ್ಪ ನಾವು ತೆಗಿಬಹುದು. 30 ಕೆಜಿ ಇಂಟು 500 ರೂಪಾಯಿ ಅಂದ್ರೆ ನಾವು ಮೂಲ ಬೆಳೆಲ್ಲ ನಿರೀಕ್ಷೆ ಮಾಡಕ್ಕಾಗಲ್ಲ, ಅಷ್ಟು ನಮಗೆ ಬೋನಸ್ ಆಗಿ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ಪರಾಗಸ್ಪರ್ಶದಿಂದ ಬೆಳೆನಲ್ಲೂ ಇಳುವರಿ ಜಾಸ್ತಿ ಆಗತ್ತಲ್ಲ. ಆ ಇಳುವರಿನ ನಾವು ಐಡೆಂಟಿಫೈ ಮಾಡಿ ಕರಾರುವಕ್ಕ ಲೆಕ್ಕ ಇಟ್ಟರೆ ಜೇನು ಸಾಕಾಣಿಕೆಗಿಂತ ಮುಂಚೆ ಎಷ್ಟು ತೆಂಗಿನ ಫಲ ಬರ್ತಿತ್ತು, ಜೇನು ಸಾಕಾಣಿಕೆ ಮಾಡಿದ ಮೇಲೆ ಎಷ್ಟು ಬರ್ತಿತ್ತು ಅನ್ನೋದನ್ನ ಕರಾರುವಕ್ಕ ಲೆಕ್ಕ ಇಟ್ಟಾಗ ಮಾತ್ರ ಇದು ಪ್ರತ್ಯಕ್ಷ ಅಲ್ಲದೇ ಇರೋ ಆದಾಯ ನಮಗೆ ಗೋಚರವಾಗುತ್ತೆ. ಇಲ್ಲದೆ ಇದ್ರೆ ಆದಾಯ ಕಂಡು ಬರಲ್ಲ. ಆದರೂ 100% ಜೇನು ಸಾಕಾಣಿಕೆಯಿಂದ ಇಳುವರಿ ಜಾಸ್ತಿ ಆಗೋದು ಶತಸಿದ್ಧವಾದ. ಇನ್ನು ಇದ್ರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಹಸುಗಳಿದೆ, ಹಸುನ ಎಮ್ಮೆನ? ಹಸುಗಳಿದೆ, ಈಗ ಅಮೃತ್ ಮಹಲ್ ಇದೆ, ಆಮೇಲೆ ಒಂದು ಗಿರ್ತಳಿನೂ ಈಗ ಸಾಕ್ತಾ ಇದ್ದೀನಿ, ಅದಿನ್ನು ಫಲಕ್ ಬಂದಿಲ್ಲ. ಈಗ ಲೋಕಲ್ ಕ್ರಾಸ್ಗಳೇ ನಮ್ಮ ದನಗಳು. ಈಗ ನಮಗೆ ಬೇಕಾದಷ್ಟು ಹಾಲನ್ನು ಉಪಯೋಗಿಸ್ಕೊಂಡು ನಾವು ಬೆಣ್ಣೆ ಮಾಡಿ ಹಿಂದೇನು ನಮ್ಮ ಸಾಂಪ್ರದಾಯಿಕ ಪದ್ಧತಿಲಿ ಹಾಲನ್ನ ಕಾಸಿ ಮೊಸರು ಮಾಡಿ ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿತಿದ್ವು. ಆ ನಿಟ್ಟಿನಲ್ಲೇ ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡಿ ತುಪ್ಪ ಕೊಡ್ತೀನಿ. ಓಹೋ, ಹಾಲು ಮಾರಾಟ ಮಾಡಲ್ಲ, ತುಪ್ಪ ಮಾರ್ತಿದ್ರಿ. ಈಗ ಹಾಲು ಮಾರಾಟ ಮಾಡೋದಕ್ಕೂ ತುಪ್ಪ ಮಾಡಿ ಮಾರೋದಕ್ಕೂ ಏನು ಏನಾದ್ರೂ ಲಾಭಾಂಶದಲ್ಲಿ ವ್ಯತ್ಯಾಸ ಇದೆ? ಜಾಸ್ತಿ ಸಿಗುತ್ತೆ ಲಾಭ ಹೇಗೆ? ಖಂಡಿತ ಜಾಸ್ತಿ ಲಾಭ ಆಗುತ್ತೆ ಒಂದು. ಆಮೇಲೆ ಮಜ್ಜಿಗೆ ನಮಗೆ ಹೊಲಕ್ಕೆ ಆಯುರ್ವೇದಿಕ್ ಮೆಡಿಸಿನ್ ಆಗಿ ಉಪಯೋಗಿಸೋದ್ರಿಂದ ಅದು ಲಾಭ ಒಂದು. ಆಮೇಲೆ ಬೆಣ್ಣೆ ತುಪ್ಪ ನಾವೇ ಮಾಡಿರೋದ್ರಿಂದ ದಿವಸ ಹಾಲು ಮರ ಅಂತ ಒಂದು ಗೊಂದಲ ತಪ್ಪುತ್ತೆ. ಸಾವಧಾನವಾಗಿ ತುಪ್ಪ ಮಾಡಿ ತುಪ್ಪನೂ ಸಹ ಆರ್ಡರ್ ಮೇರೆಗೆ ನಾನು ಕೊಡ್ತೀನಿ. ಎರಡು ರೀತಿಯ ಲಾಭ ನಿಮಗೆ, ಒಂದು ತುಪ್ಪ ಮಾಡಿ ಮಾರೋದ್ರಿಂದ ಅದರಿಂದ ಲಾಭ ಬರುತ್ತೆ, ಮಜ್ಜಿಗೆಯನ್ನ ನೀವು ಕೀಟನಾಶಕ ಮತ್ತೆ ರೋಗನಾಶಕ ಮತ್ತೆ ಅದನ್ನ ಬದಲಾವಣೆ ಮೌಲ್ಯವರ್ಧನೆ ಮಾಡಿ ಅದನ್ನ ಬಳಸೋದ್ರಿಂದ ಎರಡು ರೀತಿಯ ಲಾಭ ಬರುತ್ತೆ. ಇನ್ನು ಅವುಗಳ ನಿರ್ವಹಣೆಯನ್ನೆಲ್ಲ ಹೇಗೆ ಮಾಡ್ತೀರಿ? ಈಗ ತಾವು ಸಾಕ್ತಾ ಇರೋದು ದೇಸಿ ತಳಿ ಅಂತ ಹೇಳಿದ್ರಿ, ಈ ಗಿರ್ ಹಸು ಮತ್ತೆ ಅಮೃತ್ ಮಹಲ್, ಇವುಗಳೆಲ್ಲ ನಿರ್ವಹಣೆ? ನಿರ್ವಹಣೆ ನನಗೆ ಹೆಚ್ಚಿನ ಅಂಶ, ನಂದು ಗುಡ್ಡದ ಪಕ್ಕನೆ ತೋಟ ಇದೆ. ಬೆಳಿಗ್ಗೆ ತಂಪಿನ ವಾತಾವರಣದಲ್ಲಿ ಗುಡ್ಡಕ್ಕೂ ಒಂದೆರಡು ಗಂಟೆ ಮೇಯಕ್ ಹೋಗ್ತವೆ. ನಂತರ ಸ್ಟಾಲ್ ಫೀಡಿಂಗ್ ಮಾಡ್ತೀವಿ, ಶೆಡ್ಡಲ್ಲೇ ಎಲ್ಲ ಮೇಯಗಳು ಕೊಟ್ಟು ಮಾಡೋದ್ರಿಂದ ನಮಗೆ ಲಾಭದಾಯಕವಾಗೇ ಇದೆ. ನಂತರ ಪಶುಸಂಗೋಪನೆಯಲ್ಲಿ ಹಾಲು ತುಪ್ಪ ನಮ್ಮ ದನಗಳ ನಿರ್ವಹಣೆ ಖರ್ಚೆಲ್ಲ ಬಂದ್ರು, ಸಗಣಿ ಗೊಬ್ಬರ ಗಂಜಲ ಇದರಿಂದ ನನಗೆ ಖಂಡಿತ ಲಾಭ ಆಗುತ್ತೆ. ಈಗ ಮಿಶ್ರ ತಳಿ ಹಸು ಸಾಕೋದಕ್ಕೂ ನೀವು ಸಾಕ್ತಾರ ದೇಸಿ ಹಸು ಸಾಕೋದಕ್ಕೂ ಏನಾದ್ರೂ ವ್ಯತ್ಯಾಸ ಕಂಡುಕೊಂಡಿದ್ದೀರಾ ನೀವು? ಖಂಡಿತ ವ್ಯತ್ಯಾಸ ಒಂದು ಏನು ಅಂದ್ರೆ, ಮಿಶ್ರ ತಳಿಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಹಿಂಡ್ತೀವಿ. ದೇಶಿ ತಳಿಲಿ ಹಾಲಿನ ಹಿಂಡುವಿಕೆ ಕಡಿಮೆ ಆದ್ರೂ ಕ್ವಾಲಿಟಿ ಹಾಲು ಬರುತ್ತೆ. ಈಗ ಮಿಶ್ರ ತಳಿ ದನದಲ್ಲಿ 2%-3% ಜಿಡ್ಡಿನ ಅಂಶ ಬಂದ್ರೆ ಭಾರಿ ಹೆಚ್ಚಾಗುತ್ತೆ. ದೇಶಿ ತಳಿಲಿ 6% ಜಿಡ್ಡಿನ ಅಂಶ ಬರೋದ್ರಿಂದ ಅಲ್ಲಿಗೆ ಈಕ್ವಲ್ ಆಗುತ್ತೆ. ದೇಶಿ ತಳಿ ಸಾಕೋದು ಸುಲಭ, ಮಿಶ್ರ ತಳಿ ಸಾಕೋದು ಕಷ್ಟದಾಯಕ. ಆಮೇಲೆ ಅವಕ್ಕೆ ಟ್ರೀಟ್ಮೆಂಟ್ಗೋಸ್ಕರನೇ ಏನಾರ ಕಾಯಿಲೆಗಳು ಬಂದಾಗ ಖರ್ಚುಗಳು ಇಲ್ಲಿ ಉಳಿತಾಯ ಇದ್ದು ಲಾಭ ಆಗಿದ್ದು ಎಲ್ಲ ಅಲ್ಲಿ ಹೋಗುತ್ತೆ. ದೇಶಿ ತಳಿ ಯಾವುದೇ ತರದ ಕಾಯಿಲೆ ರೋಗ ರುಜಿನಗಳು ಖಂಡಿತ ಬರೋದಿಲ್ಲ. ಹಂಗಾಗಿ ದೇಶಿ ತಳಿ ಸಾಕೋದು ಸುಲಭದ ಕೆಲಸ, ಆಮೇಲೆ ಕ್ವಾಲಿಟಿ ಹಾಲು ಬರೋದ್ರಿಂದ ಅದು ಮಿಶ್ರ ತಳಿಗಿಂತ ಇದು ಲಾಭದಾಯಕವಾಗುತ್ತೆ. ಇನ್ನು ಇದ್ರ ಜೊತೆಗೆ ಮೊಲ ಸಾಕಾಣಿಕೆ ಅದು ಇದೆ ಅಂತ ಹೇಳಿದ್ರೆ, ಮೊಲ ಸಾಕಾಣಿಕೆನೂ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಮೊಲ ಸಾಕಾಣಿಕೆಗೆ ಹಿಂದೆಲ್ಲ ಹೆಂಗಿತ್ತು ಅಂದ್ರೆ ಮಾರ್ಕೆಟ್ ಮಾಡಕ್ ಕಷ್ಟ ಆಗಿತ್ತು. ತುಮಕೂರಿನ ಒಬ್ರು ಸುನಿಲ್ ಅನ್ನೋರು ಸಾಫ್ಟ್ವೇರ್ ಇಂಜಿನಿಯರ್, ಅವ್ರ ತಾಯಿ ಉಪನ್ಯಾಸಕರಾಗಿತ್ತು. ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಮಾಡಿದ್ದಾರೆ, ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇವತ್ತು ಅವರು ಬೈಬ್ಯಾಕ್ ಸ್ಕೀಮ್ ಅಲ್ಲಿ ತಾಯಿ ಮೊಲಗಳನ್ನ ನಮಗೆ ಕೊಟ್ಟು ಇನ್ನು ಇವತ್ತಿನ ಮಾರ್ಕೆಟ್ 250 ರೂಪಾಯಿಗೆ ಫಿಕ್ಸ್ ಮಾಡಿ ಒಂದು ಲೈವ್ ಮೊಲನ 1 ಕೆಜಿಗೆ ನಮ್ಮ ಸ್ಪಾಟಲ್ಲೇ ಖರೀದಿ ಮಾಡ್ತಾ ಇದ್ದಾರೆ. ಆಮೇಲೆ ರೇಟ್ ವೇರಿಯೇಷನ್ ಆದ್ರೆ ಪರ್ಸೆಂಟೇಜ್ ನಮಗೆ ಕೂಡಿಸ್ಕೊಡ್ತಾರೆ. ಕನಿಷ್ಠ 250 ರೂಪಾಯಿ ಕಿಲೋಗೆ ನಮ್ಮ ಸ್ಪಾಟಲ್ಲೇ ಕೊಂಡ್ಕೊಂತಾರೆ. ಆಮೇಲೆ ನಮಗೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕಾದರೂ ಕೊಡ್ತಾರೆ, ನಮ್ಮ ಸ್ಥಳಕ್ಕೆ ಬಂದು ಖರೀದಿ ಮಾಡಿ ಸ್ಪಾಟಲ್ಲೇ ಕ್ಯಾಶ್ ದುಡ್ಡು ಕೊಡೋ ಅಂತ ಒಂದು ಅಗ್ರಿಮೆಂಟ್ ನಮಗೂ ಅವರು ಆಗಿದೆ. ಆದ್ರಿಂದ ಮೊಲ ಸಾಕಾಣಿಕೆದು ಭಾರಿ ಸುಲಭವಾದ ಕೆಲಸ. ನೀರು ಕುಡಿಯೋಕ್ಕೂ ಇವತ್ತಿನ ಟೆಕ್ನಾಲಜಿ ಪ್ರಕಾರ ನಿಪ್ಪಲ್ ಸಿಸ್ಟಮ್ ಅಲ್ಲಿ ಸಿಂಟೆಕ್ಸ್ ಇಂದ ನೀರು ಬಂದ್ರೆ ಬೇಕಾದಾಗ ನೀರು ಕುಡಿತವೆ. ಲೈಟಿನ ಅವಶ್ಯಕತೆನೂ ಇಲ್ಲ. ಒಂದು ಸಿಂಪಲ್ ಶೆಡ್ ಅಲ್ಲಿ ಮೊಲ ಸಾಕಾಣಿಕೆ ಮಾಡೋದ್ರಿಂದ ಖಂಡಿತ ಲಾಭದಾಯಕವಾಗಿದೆ. ಅವುಗಳಿಗೆ ಆಹಾರ? ಆಹಾರ ಈಗ ನಾವು ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಎಲ್ಲಾ ತರದ ಧಾನ್ಯಗಳನ್ನ ಬೆಳೆದು ಕೊಡ್ತೀವಿ. ಆಮೇಲೆ ಮಾರ್ಕೆಟ್ ಅಲ್ಲಿ ಯಾವ್ದು ಕಡಿಮೆ ಸಿಕ್ಕತ್ತೋ ತರಕಾರಿಗಳು ಅದನ್ನ ಆಯಾ ಕಾಲಕ್ಕೆ ಕೊಡ್ತೀವಿ. ನಂತರ ಈ ಒಣ ತಿಂಡಿಗಳನ್ನು ಪೌಡರ್ ಮಾಡಿ ಕೊಡ್ತೀವಿ. ಮಿನಿಮಮ್ ಒಂದು ಪ್ರಬುದ್ಧ ಮಾಲಕ್ಕೆ 300 ಗ್ರಾಮ್ ಆಹಾರ ಬೇಕಾಗತ್ತೆ. ಸೊ ಇದು ಎಷ್ಟು ತಿಂಗಳ ಸಾಕಾಣಿಕೆ ಹಾಕಾರೆ? 4 ತಿಂಗಳಿಗೆ ಅದು 3 ಕೆಜಿ ಬರಲೇಬೇಕು. ಆ ರೀತಿನಲ್ಲಿ ಸಾಕ್ಬೇಕು. 4 ತಿಂಗಳಿನಲ್ಲಿ 3 ಕೆಜಿ ಬರಬೇಕು. ಅದು ಎಷ್ಟು ದಿವಸದ ಮರಿಯನ್ನ ನೀವು ತಗೊಂಡ್ಬರ್ತೀರಿ? ನಾವೇನೆ ತಾಯಿ ಮಲ್ಲ ತಗೊಂಡ್ಬಂದು ಮರಿನ ತಾಯಿ ಮರಿಯನ್ನ ಕೊಡ್ತಾರೆ. ನೀವೇ ಅದನ್ನ ಮರಿ ಉತ್ಪಾದನೆ ಮಾಡಿ ಅದನ್ನ ಸಾಕಿ ಸುಮಾರು ಸಾಕ್ತಾ ಹೋಗ್ತೀವಿ. ಈಗ ಒಂದು ತಾಯಿ ಮೊಲ 2 ತಿಂಗಳಿಗೆ ಫಲಕ್ ಬಂದು ಮರಿ ಹಾಕುತ್ತೆ. 6 ರಿಂದ 12-15 ಮರಿ ತನಕ ಒಂದು ತಾಯಿ ಮೊಲ ಮರಿ ಹಾಕುತ್ತೆ. ವರ್ಷಕ್ಕೆ ಕನಿಷ್ಠ 5 ಸರಿ ಫಲಕ್ ಬರುತ್ತೆ. ಹಂಗಾಗಿ ಒಂದು ತಾಯಿ ಮೊಲದಿಂದ ಕನಿಷ್ಠ 1 ವರ್ಷಕ್ಕೆ 50-60 ಮರಿಗಳು ಬರ್ತವೆ. ಆ ಮರಿನೇ ಡೆವಲಪ್ ಮಾಡಿ 3-4 ತಿಂಗಳು ಸಾಕಿ 4 ಕೆಜಿ ಆವರೇಜ್ ಗೆ ಬರುತ್ತೆ. ಅವಾಗ ನಾವು ಮಾರಾಟ ಮಾಡುತ್ತೇವೆ. ಈ ರೀತಿಯಾಗಿ ಮೊಲ ಸಾಕಾಣಿಕೆಯಿಂದಲೂ ಸಹ ಒಳ್ಳೆ ಆದಾಯವನ್ನು ಪಡಿತಾ ಇದ್ದಾರೆ. ಇನ್ನು ಕೋಳಿನೂ ಸಹ ಸಾಕಿದೀನಿ ಅಂತ ಹೇಳಿದ್ರೆ? ಅದನ್ನು ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಲೈಫ್ ಲೈನ್ ಫೀಡ್ಸ್ ಅಂತ ಹೇಳಿ ಅವರು ಕೋಳಿ ಸಾಕಾಣಿಕೆಯಲ್ಲಿ ಒಂದು ಬೃಹತ್ ಉದ್ಯಮ ಮಾಡಿದ್ದಾರೆ. ಸುಮಾರು ಚಿಕ್ಕಮಗಳೂರು, ಹಾಸನ, ಚಿತ್ರದುರ್ಗ 3 ಜಿಲ್ಲೆ ವ್ಯಾಪ್ತಿನಲ್ಲಿ ಒಂದು 600 ಜನ ಇಂಟಿಗ್ರೇಟಿಕ್ ಫಾರ್ಮರ್ ಅವ್ರ ಕಂಪನಿ ಒಳಗೆ ಟೈಅಪ್ ಆಗಿದ್ದೀವಿ. ಅವರು ನಮಗೆ ಮರಿ ಮತ್ತು ಫೀಡ್ಸ್ ಆಮೇಲೆ ಅದಕ್ಕೆ ಬೇಕಾದಂತ ವ್ಯಾಕ್ಸಿನ್ ಎಲ್ಲ ಸಪ್ಲೈ ಕೊಟ್ಟು ಸೂಪರ್ವೈಸಿಂಗ್ ಮಾಡ್ತಾರೆ. ಆಮೇಲೆ ನಮ್ಮ ಹತ್ರ 1.5 ತಿಂಗಳಿಗೆ ಪ್ರಬುದ್ಧವಾದ ಕೋಳಿಗಳನ್ನ ಅವರೇ ಪರ್ಚೇಸ್ ಮಾಡ್ತಾರೆ. ನಮಗೆ 1 ಕೆಜಿಗೆ 4.60 ರೂಪಾಯಿಯಿಂದ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ 6 ರೂಪಾಯಿ ಕೆಜಿಗೆ ಇನ್ಸೆಂಟಿವ್ ಸಿಕ್ಕುತ್ತೆ. ಹಂಗಾಗಿ ತುಂಬಾ ಅನುಕೂಲ ಆಗಿದೆ. ಎಷ್ಟು ಕೋಳಿ ಇಟ್ಟಿದ್ದೀರಿ? ಈಗ ನಮ್ದು 10,000 ಸಾಕಷ್ಟು ಶೆಡ್ ಇದೆ. ಈಗಲೂ 1 ತಿಂಗಳು ಮರಿ ಈಗ ನಮ್ಮ ಹತ್ರ ಇದೆ. ಈಗ 10,000 ಕೋಳಿ ಇದೆ. ಈಗ ಅದನ್ನ ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾ ಇದ್ದೀರಿ? ಈಗ ಒಂದು ಬ್ಯಾಚ್ಗೂ 15 ದಿವಸ ರಜಾ, ಏನು ವೈರಸ್ ಕ್ಲಿಯರ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ಮಾರ್ಕೆಟ್ ಹೆಂಗಿದೆ ಅದ್ ನೋಡ್ಕೊಂಡು ಮರಿಗಳನ್ನ ಕೊಡ್ತಾ ಹೋಗ್ತಾರೆ. ಮಿನಿಮಮ್ 1 ವರ್ಷಕ್ಕೆ 4 ಬ್ಯಾಚ್ ಅಂತೂ ನಡೆಯುತ್ತೆ. ನಮಗೆ ಈಗ ನಮ್ಮ ತೋಟ ಇರೋದ್ರಿಂದ ಪೌಲ್ಟ್ರಿದು ಒಂದು 20 ಟನ್ ಗೊಬ್ಬರ ಬರುತ್ತೆ. ಹಂಗಾಗಿ ನಮಗೆ ಗೊಬ್ಬರದಿಂದ ಲಾಭ. ಆಮೇಲೆ ಇನ್ನ ಸಾಕಾಣಿಕೆದು ಶೆಡ್ ವೆಚ್ಚಗಳೆಲ್ಲ ಅಲ್ಲಿ ಬರೋ ಅಂತ ಇನ್ಸೆಂಟಿವ್ ಅಲ್ಲೇ ಮೇಕಪ್ ಆಗುತ್ತೆ. ಮಿನಿಮಮ್ 1 ಬ್ಯಾಚ್ಗೆ 50,000 ರೂಪಾಯಿ ಅಂತೂ 10,000 ಕೋಳಿ ಒಂದು ಫಾರ್ಮ್ ಅಲ್ಲಿ ನಮಗೆ ಉಳಿತಾಯ ಆಗುತ್ತೆ. ಇನ್ನು ಅದಕ್ಕೆ ಬರುವಂತಹ ರೋಗ ರುಜಿನಗಳಿಗೆ ಯಾವ ರೀತಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋತೀರಿ? ನಾವು ಸಾಮಾನ್ಯವಾಗಿ ಬೇರೆಯವರಿಗಿಂತ ನಾವು ಶೆಡ್ ಕ್ಲೀನ್ ಆದ ತಕ್ಷಣ ತೊಳೆದು ಅವರೊಂದು ಮೆಡಿಸಿನ್ ಕೊಟ್ಟಿರ್ತಾರೆ. ಅದಾದ ನಂತರ ಬೇವಿನೆಣ್ಣೆ ಮತ್ತೆ ನಮ್ಮ ದೇಶಿ ತಳಿ ಗಂಜಲನ್ನ ನಾವು ಸ್ಪ್ರೇ ಮಾಡ್ತೀವಿ ಶೆಡ್ಗೆಲ್ಲ. ಹಂಗಾಗಿ ನಮ್ಗೆ ಇದುವರೆಗೆ ಯಾವುದೇ ತರದ ಹಕ್ಕಿ ಜ್ವರ ಅದು ಇದು ಎಲ್ಲ ಕೇಳಿದೇವ ಹೊರತು ನಾವು ನಮ್ಮ ಶೆಡ್ ಅಲ್ಲಿ ನೋಡಕ್ಕೆ ಆಗಿಲ್ಲ. ಅದು ಆ ತರ ರೋಗಗಳು ಯಾವುದೂ ಬರಲ್ಲ. ಇನ್ನ ಸಾಮಾನ್ಯವಾಗಿ 10,000 ಕೋಳಿಗೆ ಒಂದು 500 ಕೋಳಿ ತನಕ ಸಾವಿನ ಸಂಖ್ಯೆ ಇರುತ್ತೆ. ಅದೇನು ಅಂದ್ರೆ ಹುಟ್ಟತನೇ ವೀಕ್ ಆಗಿದ್ದಂತದ್ದು. ಇನ್ ಕೆಲವೊಂದು ಈಗ ಸ್ವಲ್ಪ ನಿಶಬ್ದ ಇಲ್ಲೇ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವೆ. ಅದು ಬಿಟ್ರೆ ನಮಗೆ ಡಿಸೀಸ್ ಇಂದ ಸತ್ತಿದ್ದು ನಮ್ಮ ಚರಿತ್ರೆಯಲ್ಲಿ ನನಗೆ ಗೊತ್ತಿಲ್ಲ. ಸರಿ ಕುಮಾರಸ್ವಾಮಿ ಅವರೇ, ಈಗ ಉಪಕಸಬುಗಳಾದಂತಹ ಪಶುಸಂಗೋಪನೆ ಇದೆ, ಜೇನು ಸಾಕಾಣಿಕೆ ಮಾಡ್ತಿದ್ರಿ, ಕೋಳಿ ಸಾಕಾಣಿಕೆ ಮಾಡ್ತಿದ್ರಿ, ಇನ್ನು ಕುರಿ ಸಾಕಾಣಿಕೆ ಮತ್ತೆ ಮತ್ಸ್ಯೋದ್ಯಮ ಮೀನು ಸಾಕಾಣಿಕೆ ಅದನ್ನು ಏನಾದ್ರು ಅಳವಡಿಸಿಕೊಂಡಿದ್ದೀರಾ? ಈಗ ವರ್ಮಿ ಕಾಂಪೋಸ್ಟ್ ನನಗೆ ಎಷ್ಟು ಬೇಕೋ ಅಷ್ಟು ತಯಾರಿ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ಟಾಲ್ ಫೀಡಿಂಗ್ ಅಲ್ಲೇ ಕುರಿ ಸಾಕಾಣಿಕೆ ಮಾಡಬೇಕು ಅಂತಾನೆ ನಾನೊಂದು ಪ್ಲಾನ್ ಮಾಡಿ ವರ್ಮಿ ಕಾಂಪೋಸ್ಟ್ ಯೂನಿಟ್ ಮೇಲೆ ಕುರಿ ಸಾಕಾಣಿಕೆ ಮಾಡಿ ಇಕ್ಕೆ ಮತ್ತು ಗಂಜಲ ನೇರವಾಗಿ ವರ್ಮಿ ಕಾಂಪೋಸ್ಟ್ ತೊಟ್ಟಿಗಳಿಗೆ ಬೀಳ್ಬೇಕು. ಕುರಿನ ಅಲ್ಲೇ ಸ್ಟಾಲ್ ಫೀಡ್ ಮಾಡಬೇಕು ಅಂತ ಮಾಡಿದೀನಿ. ಇನ್ನು ವರ್ಮಿ ಕಾಂಪೋಸ್ಟ್ ಯೂನಿಟ್ ಆಗಿದೆ, ಅದ್ರ ಮೇಲೆ ಕುರಿ ಸಾಕಾಣಿಕೆಗೆ ಏನ್ ಬೇಕೋ ಆ ಶೆಡ್ ಒಂದು ಮಾಡಬೇಕು. ಹೆಚ್ಚಿನ ಅಂಶ ಈ ಜನವರಿ ಒಳಗೆ ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡ್ತೀನಿ. ಏನದು ಸ್ಟಾಲ್ ಫೀಡಿಂಗ್ ಗೆ ಕೊಟ್ಟಿಗೆ ವಿಶೇಷವಾಗಿ ಒಂದು ಮಾಡಬೇಕು ಅಂತ ಹೇಳ್ತಾರೆ, ಹಿಕ್ಕೆ ಪೂರ್ತಿ ಕೆಳಗಡೆ ಬಿಗಿಳೋ ಹಾಗೆ, ಆ ತರದಲ್ಲಿ ನೀವು ಹೇಗೆ ಕೊಟ್ಟಿಗೆಯನ್ನು ಮಾಡ್ಕೊಂಡಿದ್ರಿ? ಕೊಟ್ಟಿಗೆನ ಮೇಲೆ ಸುತ್ತ ಗಾಳಿ ಪ್ರಶಸ್ತವಾಗಿ ಬರಬೇಕು ಒಂದು. ಆಮೇಲೆ ಗಂಜಲ ಇಕ್ಕೆ ಅವ್ರ ಮೈಗೆ ಅಂಟಬಾರದು, ಅವು ಬಿದ್ದ ತಕ್ಷಣ ಕೆಳಗೆ ಬೀಳ್ಬೇಕು. ಆಮೇಲೆ ಅಲ್ಲೇ ನೀರು ಮೇವು ಯಾವಾಗ್ಲೂ ಸಿಕ್ಬೇಕು. ಅವಕ್ಕೆ ಎಕ್ಸೈಸ್ ಆಗೋ ದೃಷ್ಟಿಯಿಂದ ಹೊರಗಡೆನು ಬಿಟ್ಟು 1 ಗಂಟೆ ಅಡ್ಡಾಡಿಸಿ ಅಲ್ಲೂ ಮೇಯಬಹುದು ಗುಡ್ಡದಲ್ಲಿ. ಆ ತರ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಮೀನು ಸಾಕಾಣಿಕೆ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದಿರಾ? ಮೀನು ಸಾಕಾಣಿಕೆ ಬಗ್ಗೆ ಈಗ ನಾವು ಕೃಷಿ ಹೊಂಡ ಈಗಷ್ಟೇ ನಮ್ಮ ಕೃಷಿ ಈ ಯೋಜನೆಯಲ್ಲಿ ಈಗ ನಮ್ಮ ತಲಕಿ ಈ ವರ್ಷ ಬಂದಿದೆ. ಒಂದು 70-75 ಕೃಷಿ ಹೊಂಡ ಮಾಡಿದೀನಿ. ಅಲ್ಲಿ ಮೀನು ಸಾಕಾಣಿಕೆನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದೀನಿ. ಹಾಗಾದ್ರೆ ಕುಮಾರಸ್ವಾಮಿ ಅವರೇ, ಒಬ್ಬ ಕೃಷಿಕ ಉಪಕಸುಬುಗಳನ್ನ ಏನೇನು ಮಾಡಬಹುದು, ಕೃಷಿಯ ಜೊತೆಗೆ ಮುಖ್ಯ ಕಸುಬಿನ ಜೊತೆಗೆ ಏನೇನು ಮಾಡಬಹುದು, ಆ ಎಲ್ಲಾ ಸಾಧ್ಯತೆಗಳನ್ನು ತಾವು ಅಳವಡಿಸಿಕೊಂಡು ಮಾಡ್ತಾ ಇದ್ದೀರಿ. ಇದರಿಂದಾಗಿ ನಿಮ್ಮ ಮುಖ್ಯ ಕಸುಬಿಗೆ ಏನಾರೋ ಸಮಯ ಕೊಡ್ಲಿಕ್ಕೆ ಏನಾರೋ ಆಗ್ತಾ ಇದೆಯಾ? ಹೇಗೆ ಅಡಿಕೆ ತೋಟ ಬೇರೆ ಇದೆ ಅಂತ ಹೇಳಿದ್ರಿ. ಖಂಡಿತ ಆಗತ್ತೆ. ಈಗ ಒಬ್ರು ಅಫಿಷಿಯಲ್ಸ್ ಮನೆಯಲ್ಲಿ ಒಬ್ಬ ಗ್ರಾಹಕನಾಗಿ ಜೀವನ ಮಾಡ್ತಾರೆ, ಅದ್ರ ಜೊತೆಗೆ ಅವ್ರು ಇನ್ ಟೈಮ್ಗೆ ಆಫೀಸಿಗೆ ಬಂದು ಸಂಜೆ ತನಕ ಕೆಲಸ ಮಾಡ್ತಾರೆ. ಅವರೆಲ್ಲ ಪ್ಲಾನ್ ಮಾಡ್ಕೊಂಡೆ ಕೆಲಸ ಮಾಡಬೇಕು. ಅದೇ ರೀತಿನಲ್ಲಿ ರೈತ ಅಲ್ಲಿ ಇಲ್ಲಿ ಕೂತು ಕಾಲ ಕಳೆಯೋದ್ರ ಬದಲು ನಮ್ಮ ದೈನಂದಿನ ಚರಿತ್ರೆನ ಈ ಎಲ್ಲಾ ಉಪಕಸಬುಗಳಿಗೆ ಇಷ್ಟಿಷ್ಟು ಗಂಟೆ ನಾವು ತೊಡಸ್ಕೋಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಕೊಂಡ್ರೆ ನಾವು ಆರಾಮವಾಗಿ ಕೆಲಸ ಮಾಡಬಹುದು. ಆದಾಯದ ಮೂಲಗಳು ಬರ್ತವೆ. ಈಗ ಒಬ್ರು ಅಫಿಷಿಯಲ್ಸ್ ಅಂದ್ರೆ ಅವ್ರ ಜಿ ಪಿ ಎಫ್, ಎಲ್ ಐ ಸಿ, ಇನ್ನೊಂದು ಮತ್ತೊಂದು ಅಂತ ಹೆಂಗೆ ಹಣಕಾಸಿನ ಉಳಿತಾಯಗಳನ್ನ ಮಾಡ್ಕೊಂಡು ಅವರ ಸ್ಯಾಲರಿನ ಮೇಕಪ್ ಮಾಡ್ಕೊಂಡು ಹೋಗ್ತಾರೋ ಅದೇ ರೀತಿನಲ್ಲಿ ರೈತ ನಾಲ್ಕಾರು ಕಡೆಯಿಂದ ನಮಗೆ ಆದಾಯಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ರೈತ ಸುಸ್ಥಿರವಾಗಿರ್ತಾನೆ ಹೊರತು ಸಹಾಯಧನ ಸಿಕ್ಕುತ್ತೆ ಅಂತ ನಾವು ಯೋಜನೆ ರೂಪಿಸ್ಕೊಂಡ್ರೆ ಅವನು ಬರ್ಡನ್ ಆಗ್ತಾನೆ ಹೊರತು ನಾವು ಮಾಡೋ ಕಸುಬಿಗೆ ಸಹಾಯಧನ ಸಿಕ್ಕುತ್ತೆ ಅಂದಾಗ ನಾವು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅಲ್ಲಿ ನಾವು ಸಸ್ಟೈನ್ ಆಗ್ತೀವಿ ಹೊರತು ಈಗ ಸಹಾಯಧನಕ್ಕಾಗಿ ಯೋಜನೆ ಮಾಡಿದ್ರೆ ನಮ್ಮ ಬಂಡವಾಳವನ್ನು ಕಳ್ಕೊಂಡು ನಾವು ಕೊಲ್ಯಾಪ್ಸ್ ಆಗ್ತೀವಿ. ಆ ದೃಷ್ಟಿಯಿಂದ ನಾವು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ, ಹಣ್ಣಿನ ಗಿಡಗಳನ್ನೂ ಬೆಳೆದಿದ್ದೀನಿ, ಮೋಸಂಬಿ ಇದೆ, ಕೋಕೋ ಇದೆ, ಆಮೇಲೆ ನನ್ನ ತೋಟದ ಪಕ್ಕ ಹಕ್ಕಿ ಪಕ್ಷಿಗಳಿಗಾಗೆ ನಾನು ಬಾಳೆ ಪಪ್ಪಾಯಿ ಹಾಕಿದ್ದೀನಿ. ಅದ್ರಲ್ಲಿ ಬಂದಾಗ ಅಷ್ಟೇ ಹಣ್ಣು ತಿನ್ಬೇಕು ಹೊರತು ಅದು ಮಾರಾಟಕ್ಕೆ ಮಾಡಲ್ಲ. ಹಕ್ಕಿ ಪಕ್ಷಿಗಳಿಗೆ ಯಥೇಚ್ಛವಾಗಿ ತಿನ್ಬೇಕು. ಹಲಸಿದೆ, ಈಗ ನವಿಲು ಸಮೃದ್ಧವಾಗಿದ್ದಾವೆ, ಅವು ಕಾಳು ಕಡ್ಡಿನೂ ಕೊಡ್ತೀನಿ. ನನ್ನ ತೋಟದಲ್ಲಿ ಬೆಳೆದ ಹಣ್ಣು ಹಂಪಲನ್ನು ಅವು ತಿನ್ಬೇಕು. ಆಮೇಲೆ ಅರಣ್ಯ ಕೃಷಿನೂ ಮಾಡಿದ್ದೀನಿ. ಈಗ ನೋಡಿ ಈ ಬರಗಾಲ ಪರಿಸ್ಥಿತಿಯಲ್ಲಿ ನಾವು ಹಿಂದೆ ಚೆನ್ನಾಗಿ ನೀರು ತೂಕೊಟ್ಟು 150 ಗಿಡ ತೆಂಗು ಸೋಗೆ ಇಲ್ದಂಗೆ ಆಗೋಗಿದ್ದಾವೆ. ಆ ಬರ್ಡನ್ ಮೇಂಟೈನ್ ಮಾಡಬೇಕು ಅಂತ ನಾನು ಸಾಮಾಜಿಕ ಅರಣ್ಯ ಇಲಾಖೆನ ಅವರಿಲ್ಲಿ ನಮ್ಮ ಕೃಷಿ ಸಮಾಜ ಮೀಟಿಂಗ್ ಬಂದಾಗ ಪರಿಚಯ ಆದ್ರು. ಅವರ ನಿಕಟ ಸಂಬಂಧ ನನಗೆ ಬೆಳೆದಾಗ ನೀವು ಏನಾರ ಒಂದು ಈ ತರ ಅರಣ್ಯ ಕೃಷಿಗಳು ಕೆಲಸ ಮಾಡಿ ಅಂತ ಹೇಳಿದ್ರು. ಈಗ ನಾನು 1,000 ಗಿಡ ಹೆಬ್ಬೇವು ಹಾಕಿದ್ದೀನಿ. 2 ಅದು ಬೆಳೆದಿರೋ 2 ಇದ್ದ ಗಿಡ ಇವತ್ತು 6 ಬೆಳೆದಿದೆ. ಒಂದು 15 ವರ್ಷದೊಳಗೆ ಕಟಿಂಗ್ ಬರುತ್ತೆ. ಹಂಗಾಗಿ ರೈತರು ಒಂದೇ ಮೂಲನ ನಾವು ನಂಬಿ ಬಹಳಾಗ್ದಲ್ಲೇ ಹಲವಾರು ಮೂಲಗಳಿಂದ ಆದಾಯ ಬರೋ ನಿಟ್ಟಿನಲ್ಲಿ ಅರಣ್ಯ ಕೃಷಿ ಮಾಡಬೇಕು, ಪಶುಸಂಗೋಪನೆ ಮಾಡಬೇಕು, ಜೇನು ಸಾಕಾಣಿಕೆ ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಬೇಕು, ಆಮೇಲೆ ಸಮಗ್ರ ತೋಟಗಾರಿಕೆಗಳನ್ನ ಅಳವಡಿಸ್ಕೋಬೇಕು. ಈಗ ಹಿಂದೆ ನಮ್ಮ ಆಹಾರ ಬೆಳೆಯುವಂತ ಕೃಷಿನಲ್ಲಿ ಬೆಳೆ ವೈವಿಧ್ಯತೆನ ಕಾಪಾಡ್ಕೊಂಬಂದಿದ್ರು. ಈಗ ಅಕಡಿ ಬೆಳೆಗಳು, ಈಗ ರಾಗಿ ಹಾಕಿದ್ರೆ ಜೋಳ, ಜೋಳದ ಪಕ್ಕ ಇನ್ನೊಂದು ಅವರೆ ಗಿಡ, ಒಂದು ಕ್ರಾಪ್ ಹೋದ್ರೂ ಇನ್ನೊಂದು ಕ್ರಾಪ್ ಅಲ್ಲಿ ಆದಾಯ ಬರೋ ಅಂತ ಒಂದು ತಾಂತ್ರಿಕತೆನ ನಮ್ಮ ರೈತ ಬಾಂಧವರು ಅಳವಡಿಸ್ಕೊಂಡಿದ್ರು. ಈಗೇನಾಗಿದೆ ಅಂದ್ರೆ ನಾವೆಲ್ಲ ನೋಟುಗಳು ಹಿಂದ್ಗಡೆ ಹೋಗೋದ್ರಿಂದ ರೈತ ಬರ್ಡನ್ ಆಗ್ತಾ ಇದ್ದಾನೆ. ಅದರಿಂದ ಸಮಗ್ರ ಕೃಷಿ ಮಾಡಬೇಕು, ವೈವಿಧ್ಯಮಯ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಖಂಡಿತ ರೈತ ಆರ್ಥಿಕವಾಗಿ ಸದೃಢನಾಗ್ತಾನೆ, ಸರ್ಕಾರದ ಕಡೆ ನೋಡದಲೇ ಒಳ್ಳೆ ಜೀವನ ಮಾಡಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಈಗ ಸರಿ, ತಾವು ಹೇಳಿದ್ರಿ ಈಗ ತಮ್ಮ ಅಡಿಕೆ ತೋಟದಲ್ಲಿ ತೆಂಗು ಇದೆ ಮತ್ತೆ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳಿವೆ ಅಂತೆಲ್ಲ ಹೇಳಿದ್ರಿ. ಇದ್ರ ಜೊತೆಗೆ ಆಹಾರದ ಬೆಳೆಗಳನ್ನ ತಾವೇನಾದ್ರು ಬೆಳೀತಾ ಇದ್ರೆ ಹೇಗೆ? ರಾಗಿ, ಜೋಳ ಇವನ್ನೆಲ್ಲ ನಮಗೆ ಬೇಕಾದಷ್ಟು, ಮತ್ತೆ ನಮ್ಮ ಈ ಪಶುಸಂಗೋಪನೆ ಮಾಡೋದ್ರಿಂದ ನಾವು ಬೇರೆ ಕಡೆ ರೆಡಿಮೇಡ್ ಫುಡ್ ಏನು ತರಕ್ ಹೋಗಲ್ಲ. ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಹುರುಳಿ ಕಾಳು ಬೆಳಿತೀನಿ, ಅವರೆಕಾಳು ಬೆಳಿತೀನಿ. ಈಗ ನಮ್ಮ ಮನೆಗೂ ಸದೃಢವಾಗಿ ತಿನ್ನೋ ಅಷ್ಟು ಆಹಾರ ಧಾನ್ಯಗಳು ನಮಗೂ ಆಗ್ಬೇಕು. ನಂತರ ನಮ್ಮ ದನಕರುಗಳಿಗೂ ಹೊರಗಡೆ ತರೋದ್ರ ಬದಲು ನಾವೇ ಫುಡ್ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗ್ತಾ ಇದೆ. ಹಂಗಾಗಿ ದನಕರುಗಳಿಗೆ ರಾಗಿ ಜೋಳ ಬೆಳೆಯೋದ್ರಿಂದ ಒಣಹುಲ್ಲು ನಮಗೆ ಬೇಕಾದಷ್ಟಾಯ್ತು. ನಂತರ ಕಾಳು ಕಡ್ಡಿ ನಮಗೂ ಆಯ್ತು, ಉಳಿದಿದ್ದನ್ನ ಮಾರಾಟ ಮಾಡಿ ಮಾಡ್ತೀವಿ. ಹಂಗಾಗಿ ಒಂದೇ ಬೆಳೆಗೆ ಒತ್ತು ಕೊಡದೇನೆ ಆಹಾರ ಧಾನ್ಯಗಳನ್ನೂ ಬೆಳಿಬೇಕು, ಆರ್ಥಿಕವಾಗಿ ದುಡ್ಡು ಬರೋಂತ ಬೆಳೆಗಳನ್ನ ಬೆಳಿಬೇಕು. ಈ ನಿಟ್ಟಿನಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ. ಹೀಗಾಗಿ ನೀವು ತಾವು ಅಂಗಡಿಯಿಂದ ಕೊಂಡ್ಕೊಂಡು ಬರುವಂತ ಪದಾರ್ಥಗಳು ಬಹಳ ಕಡಿಮೆ, ಎಲ್ಲ ನಿಮ್ ಜಮೀನಲ್ಲೇ ಬೆಳೀತಾ ಇದಾರಲ್ರಿ ಕುಮಾರಸ್ವಾಮಿ ಅವರೇ, ಅಲ್ವಾ? ಈಗ ನೋಡಿ ನಾನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದೀನಿ. ನಾನು 1996 ಆರ್ಗ್ಯಾನಿಕ್ ಕೃಷಿಗೆ ನಾನು ನನ್ನ ತೋಟನ ಒಳಪಡಿಸ್ಕೊಂಡ್ಬಂದೆ. ನನಗೆ ಹೆಚ್ಚಿನ ಅಂಶ ಈಗ 2000 ನಾನು ಕೆಮಿಕಲ್ ಗೊಬ್ಬರ ತಂದಿದ್ದು ನನಗೆ ಗೊತ್ತೇ ಇಲ್ಲ. ನನ್ನ ತೋಟದಲ್ಲಿ ನಾನು ತಿಂದು ಉಪ್ಪು ನಾನು ಗಿಡಗಳಿಗೆ ಹಾಕಲ್ಲ. ಆ ನಿಟ್ಟಿನಲ್ಲಿ ನಾನು ರಸಸಾರ ಘಟಕ ಮಾಡ್ಕೊಂಡಿದ್ದೀನಿ. ಅದ್ರ ಮುಖಾಂತರನೇ ಬಯೋಡೈಜೆಸ್ಟರ್ಗೆ ವರ್ಮಿ ಕಾಂಪೋಸ್ಟು ಮತ್ತೆ ದನಗಳ ಕೊಟ್ಟಿಗೆ ತೊಳೆದಿದ್ದು ಗಂಜಲ ಹಾಕಿದ್ದು ಎಲ್ಲದೂ ಜೈವಿಕ ಗೊಬ್ಬರ ಸ್ಥಾವರಕ್ಕೆ ಹೋಗ್ಬೇಕು, ನೇರವಾಗಿ ಬಿಟ್ಕೊಂತೀನಿ. ಆ ನಂತರ ಗೊಬ್ಬರ ತಯಾರಿಗೆ ಅಲ್ಲಿ ಹೋಗುತ್ತೆ. ಅಲ್ಲಿ ಗೋಬರ್ ಗ್ಯಾಸ್ ಸ್ಲರಿನ ಮಿಕ್ಸ್ ಮಾಡಿ ತೋಟಗಾರಿಕೆ ಬೆಳೆಗಳಿಗೆ ಪೈಪ್ ಲೈನ್ ಅಲ್ಲಿ ಸ್ಲರಿನ ನಾನು ಗೊಬ್ಬರ ನೀರನ್ನು ಕೊಡ್ತೀನಿ. ನನ್ನ ಮನೆಗಾಗಷ್ಟು ಕರೆಂಟು, ಒಂದು ಫ್ಯಾಮಿಲಿಗಾಗಷ್ಟು ಗೋಬರ್ ಗ್ಯಾಸ್ ನನಗೆ ಉತ್ಪತ್ತಿ ಆಗುತ್ತೆ. ಒಂದಕ್ಕೊಂದು ತೊಡಸ್ಕೊಂಡು ನಾನು ಪ್ಲಾನ್ ಬೈ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀನಿ. ಶೆಡ್ ದನ ತೊಳೆದ ನೀರು ಸಹ ಎಲ್ಲೂ ಹೋಗಂಗಿಲ್ಲ, ನನ್ನ ಬಯೋ ಡೈಜೆಸ್ಟರ್ಗೆ ಬರಬೇಕು. ನಂತರ ಗೋಬರ್ ಗ್ಯಾಸ್ ಸ್ಲರಿ ವರ್ಮಿ ಕಾಂಪೋಸ್ಟ್ ಯೂನಿಟ್ಗೆ ಹೋಗ್ಬೇಕು. ಈ ರೀತಿಯಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ಸರಿ, ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಬೋರ್ವೆಲ್ ಇದೆ, ಆಮೇಲೆ ಪಕ್ಕದಲ್ಲೇ ನಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇರೋದ್ರಿಂದ ಅಲ್ಲೊಂದು ಕೃಷಿ ಹೊಂಡನೂ ಮಾಡಿದ್ದೀನಿ. ಯಥೇಚ್ಛವಾಗಿ ಮಳೆ ಬಂದಾಗ ಕೃಷಿ ಹೊಂಡ ನಿಂತು ನೀರು ಮುಂದಕ್ಕೆ ಹೋಗ್ಬೇಕು, ಆ ನಿಟ್ಟಿನಲ್ಲಿ ಮಾಡ್ಕೊಂಡಿದ್ದೀನಿ. ಮಳೆ ಆಶ್ರಯ ಮತ್ತೆ ಎಮರ್ಜೆನ್ಸಿಗೆ ಬೋರ್ವೆಲ್ ಉಪಯೋಗಿಸ್ತೀನಿ. ಈಗ ಬೋರ್ವೆಲ್ ನಲ್ಲಿ ನೀರು ಇದೆಯಾ? ಸರಿ, ಚೆನ್ನಾಗಿದೆಯಾ? ಇದೆ, ಚೆನ್ನಾಗಿಲ್ಲ, ನೀರಿದೆ. ಬೇರೆಯವ್ರದೆಲ್ಲ ಕುಡಿಯಕ್ ನೀರಿಲ್ಲ, ನಮಗೆ ಆ ಪರಿಸ್ಥಿತಿ ಬಂದಿಲ್ಲ. ಯಾಕೆ, ಏನು ವಿಶೇಷ, ಏನೋ ಗುಟ್ಟಿರ್ಬೇಕು ಅದರಲ್ಲಿ? ಆರ್ಗ್ಯಾನಿಕ್ ಕೃಷಿ ಮಾಡೋದು ಒಂದು, ಬೋರ್ವೆಲ್ ನ ಉಪಯೋಗ ಕಡಿಮೆ ಮಾಡ್ಕೊಂಡಿರೋದು ಒಂದು, ಆಮೇಲೆ ಗುಡ್ಡದ ನೀರು ಮಳೆ ನೀರು ಬಂದಿದ್ದನ್ನ ಸಂಗ್ರಹ ಮಾಡಿ. ಯಥೇಚ್ಛವಾದ ಮಳೆ ಬಂದ್ರೆ ನಂದು 5 ಎಕರೆ ಒಂದು ತೋಟ, ಇಡೀ ಒಂದು ತೋಟನೇ ನಿಮಗೆ ಕೆರೆ ಕಂಡಂಗೆ ಕಾಣುತ್ತೆ. ಮಳೆ ಬಂದಾಗ ಅಷ್ಟು ನೀರು ನಿಂತು ನಂದು ಆನಂತರ ಹೆಚ್ಚುವರಿ ಆಗಿದ ನೀರು ಮಾತ್ರ ಮುಂದಕ್ಕೆ ಹೋಗ್ಬೇಕು, ಆ ನಿಟ್ಟಿನಲ್ಲಿ ಮಾಡಿದ್ದೀನಿ. ಆಮೇಲೆ ಕೊಲಾಪ್ಸ್ ಆದ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡ್ತೀನಿ. ಅದಕ್ಕೆ ಫಿಲ್ಟರ್ ಗಿಲ್ಟರ್ ಏನು ಅಳವಡಿಸ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಬಂದ ನೀರು ಕಸ ಕಡ್ಡಿ ಹೋಗ್ದಲೆ ಒಂದು ದಿವಸ ನೀರು ನಿಂತರೆ ಒಂದು ದಿವಸ ನೀರು ಬೋರ್ವೆಲ್ಗೆ ಹೋಗ್ಬೇಕು. ನನ್ನ ತೋಟದಿಂದ ಆಚೆಕ್ ನೀರು ಹೋಗ್ಬಾರ್ದು, ಆ ಬೋರ್ವೆಲ್ಗಳಿಗೆ ರೀಚಾರ್ಜ್ ಆಗುತ್ತೆ, ಕೃಷಿ ಹೊಂಡಗಳು ತುಂಬಿಕೊಂತವೆ. ನಂತರ ಇಡೀ ನನ್ನ ತೋಟನೇ ಒಂದು ಕೃಷಿ ಹೊಂಡ, 5 ಎಕರೆ ತೋಟನು ಕೃಷಿ ಹೊಂಡ ಅಂತ ಅಂತವಾಗಿ ರಿವಿಟ್ಮೆಂಟ್ ಮಾಡಿದ್ದೀನಿ. ನಂತರ ಬದುಗಳು ಕೊಟ್ಟಿದ್ದೀನಿ. ಎಷ್ಟೇ ನೀರು ಬಂದರೂ ಒಂದಡಿ ಎರಡಡಿ ತನಕ ಇಡೀ ನನ್ನ ತೋಟದಲ್ಲಿ ನೀರು ನಿಂತೆ ಮುಂದಕ್ಕೆ ಹೋಗ್ಬೇಕು, ಆ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಈಗ ಸರಿ, ನಿಮ್ಮ ಭಾಗದಲ್ಲಿ ಭತ್ತ ಬೆಳೆಯೋದು ಜಾಸ್ತಿ, ನೀವ್ ಯಾಕೆ ಭತ್ತನ ಬಿಟ್ಬಿಟ್ಟಿದ್ದೀರಲ್ಲ? ಭತ್ತಕ್ಕೆ ಒಂದು ಏನಾಯ್ತು ಅಂತಂದ್ರೆ, ಈಗ ನಾವೆಲ್ಲ ಹೇಳಿದ್ನಲ್ಲ, ನಾವರೆಲ್ಲ ರೈತರು ಏನಾದ್ವಿ ಅಂದ್ರೆ ಎಲ್ಲ 500-1,000 ರೂಪಾಯಿ ನೋಟಿನ ಹಿಂದೆ ಹೊರಟುಬಿಟ್ವಿ. ಈಗ ಭತ್ತ ಬೆಳೆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಭತ್ತ ಬೆಳ್ಕೋಬೇಕು. ಕಾಡು ಪ್ರಾಣಿಗಳು ಕಾಟ ಜಾಸ್ತಿ ಆಯ್ತು, ಕಾಡು ನಾಶ ಆಗಿದ್ರಿಂದ ಕಾಡಿನಿಂದ ಎಲ್ಲ ನೀರು ನರಸಿ ನಮ್ಮ ತೋಟಕ್ಕೆ ಕಾಡು ಪ್ರಾಣಿಗಳು ಬರ್ತವೆ. ಇವತ್ತು ನೀವು ಬಂದ್ರೆ ಡ್ರಿಪ್ ಆನ್ ಮಾಡಿದ ತಕ್ಷಣ ರಾತ್ರಿ ನೀವು ಹಂದಿಗಳು ಆ ಡ್ರಿಪ್ ಬಳ್ಳಿನ ಕಡಿದು ನೀರು ಕುಡಿತಾವೆ. ಕಾಡಲ್ಲಿ ಎಲ್ಲೂ ನೀರಿಲ್ಲದೆ ಇರೋದ್ರಿಂದ ರೈತನ ಆಶ್ರಯದಲ್ಲಿ ಎಲ್ಲಿ ನೀರಿದಾವ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಬರ್ತವೆ. ಆ ಸ್ಥಿತಿ ಬಂದಿರೋದ್ರಿಂದ ಆಹಾರ ಧಾನ್ಯಗಳು ಬೆಳೆಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಯ್ತು. ಈಗ ಮನೆ ಮಟ್ಟಿಗೆ ಬೇಕಾದಷ್ಟು ಭತ್ತ ಮಾತ್ರ ಬೆಳ್ಕಂತೀವಿ, ಅದು ರಾತ್ರಿ ಎಲ್ಲ ಕಾಯ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ನೀವು ಒಂದ್ ದಿವಸ ಎಚ್ಚರ ತಪ್ಪಿದ್ರೆ ಇಡೀ ಬೆಳೆನ ನಾಶ ಮಾಡೋ ಅಷ್ಟು ಕಾಡು ಪ್ರಾಣಿಗಳು ದಾಳಿ ಆಗುತ್ತೆ, ಹಂದಿಗಳು ಸರ್ವನಾಶ ಮಾಡ್ತವೆ. ಹಂಗಾಗಿ ಆಹಾರ ಧಾನ್ಯಗಳ ಬೆಳೆಗೆ ರೈತ ಕಷ್ಟ ಪಡಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಅದ್ರ ಜೊತೆಗೆ ಅಡಿಕೆನಲ್ಲಿ ಅಂತರ ಬೆಳೆನ ಬೆಳೀತಾ ಇದ್ದೀರಾ? ಅಡಿಕೆನಲ್ಲೇ ನಾನು ಇದೆಲ್ಲ ಇಂಟರ್ ಕ್ರಾಪ್ ಗಳು ಮಾಡಿರೋದು. ಮೆಣಸಿದೆ, ಕೋಕೋ ಇದೆ, ಪಪ್ಪಾಯ ಇದೆ, ಬಾಳೆ ಇದೆ, ಮೋಸಂಬಿ ಇದೆ, ಇಷ್ಟು ಬೆಳೆಗಳು ಅಡಿಕೆ ತೋಟದಲ್ಲೇ ಇಂಟರ್ ಕ್ರಾಪ್ ಮಾಡಿರೋದು. ಮತ್ತೆ ತೆಂಗನ್ನ ಹೇಗೆ ಹಾಕಿದ್ರೆ, ಎಲ್ಲಿದೆ? 40 ಅಡಿ ಒಂದು ಡಿಸ್ಟೆನ್ಸ್ ಮಾಡಿದೀನಿ. ಇನ್ನೊಂದು ತೋಟ ಪ್ಯೂರ್ಲಿ ತೆಂಗೆ ಇದೆ, ಅದರಲ್ಲಿ ಈಗ ಹೆಬ್ಬೆ ಹಾಕಿದ್ದೀನಿ. ಈ ಅಡಿಕೆ ತೋಟದಲ್ಲಿ ಇಂಟರ್ ಕ್ರಾಪ್ ಸುಮಾರು ನೀವು ಒಂದು 20 ತರದ ಬೆಳೆಗಳು ಸಿಗ್ತವೆ. ಅರಣ್ಯ ಕೃಷಿ ನಲ್ಲಿ ನೇರಳೆ ಇದೆ, ಆಮೇಲೆ ಹೊಂಗೆ ಗಿಡ ಹಾಕಿದ್ದೀನಿ ಸುತ್ತ, ಒಂದು 5-10 ಕ್ವಿಂಟಾಲ್ ಹೊಂಗೆ ಬೀಜ ಸಿಕ್ಕುತ್ತೆ ನನಗೆ. ಆಮೇಲೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ಅವಕ್ಕೆ ಬೇಕಾದಷ್ಟು ಹೂ ಸಿಕ್ಕುತ್ತೆ. ಹಂಗಾಗಿ ಈಗ ನನ್ನ ತೋಟದ ಜೀವಂತ ಬೇಲಿ ಒಳಗೆ ನೀವು ಹಲವಾರು ಜಾತಿ ಕಾಡು ಜಾತಿ ಮರ ಗಿಡಗಳು ಕಾಣ್ತವೆ. ಹೊಂಗೆ ಬೀಜನ ಯಾತಕ್ಕೆ ಬಳಸ್ತಾರೆ ಕುಮಾರಸ್ವಾಮಿ? ಹೊಂಗೆ ಬೀಜನ ನಾವು ಕ್ರಿಮಿ ನಾಶಕವಾಗಿ ಮೇಜರ್ ಬಳಸ್ತೀವಿ. ಆಮೇಲೆ ನಾವು ನೀವು ಹರಳೆಣ್ಣೆ ದೀಪ ಹಚ್ಚುತ್ತೀವಿ, ನಾವು ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ದೀಪ ಹಚ್ಚುತ್ತೀವಿ. ನಮ್ಮ ಮನೇಲಿ ಎಣ್ಣೆ ತಯಾರಿಸೋದು, ಎಣ್ಣೆ ಗಾಣಕ್ಕೆ ತಗೊಂಡೋಗಿ ಎಣ್ಣೆ ಮಾಡಿಸ್ಕೊಂಡ್ಬರ್ತೀವಿ. ಅರಸೀಕೆರೆಯಲ್ಲಿ ಗಾಣ ಇದೆ, ಅಲ್ಲಿಗೆ ತಗೊಂಡೋಗಿ ಒಂದೇ ಸರಿಗೆ ಅವ್ರಿಗೆ ಏನು ಚಾರ್ಜಸ್ ಕೊಟ್ಟು ಎಣ್ಣೆ ಮತ್ತು ಹಿಂಡಿ ಎರಡನ್ನೂ ನಾವು ತಗೊಂಡ್ಬರ್ತೀವಿ. ಈಗ ನಾವು ಕ್ರಿಮಿನಾಶಕವಾಗಿ ಈಗ ದನಗಳಿಗೆ ಏನಾರ ಉಣ್ಣಿಗೆ ಏನಾರ ಔಷಧಿ ಕೊಡಬೇಕು ಅಂದ್ರೆ ನಾವು 1 ಗಂಟೆ ಮುಂಚೆ ಬೇವಿನ ಎಣ್ಣೆ ಹೊಂಗೆ ಎಣ್ಣೆನ ಮಾಲಿಶ್ ಮಾಡಿಬಿಡ್ತೀವಿ. ಯಾವ ಉಣ್ಣೆನೂ ಬರಲ್ಲ, ಯಾವ ಕ್ರಿಮಿ ಕೀಟಗಳು ದನಗಳಿಗೆ ಬರಲ್ಲ. ನಮ್ಮ ಮನೇಲೂ ಈಗ ದೀಪ ಹಚ್ಚಿ ನೀವು ಸೊಳ್ಳೆಗಳು ಆಟೋಮೆಟಿಕ್ ಬರಲ್ಲ. ಕುಮಾರಸ್ವಾಮಿ, ಒಟ್ಟಾರೆ ನಿಮ್ಮ ಈ ಕೃಷಿ ಭೂಮಿ ಏನಿದೆ 9 ಎಕರೆ, ಇದು ಒಂದು ರೀತಿ ಬ್ಯಾಂಕ್ ಡಿಪಾಸಿಟ್ ಇದ್ದಂಗೆ. ನಿಮ್ಮಲ್ಲಿ ಕೋಳಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಇನ್ನು ಜೊತೆಗೆ ಜೇನಿದೆ, ಆಮೇಲೆ ಪಶುಸಂಗೋಪನೆ ಇದೆ, ಅದರಿಂದ ನಿಮ್ಗೆ ತಿಂಗಳ ತಿಂಗಳ ಆದಾಯ ಬರುತ್ತೆ. ಅದ್ರ ಜೊತೆಗೆ ಜೀವ ವೈವಿಧ್ಯತೆ ಇದೆ, ಹೆಬ್ಬೆ ಹಾಕಿದಿರಿ, ಇವೆಲ್ಲ ಒಂದ್ ರೀತಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇದ್ದಂಗೆ. ನಿಮ್ಗೆ ಯಾವ್ದೋ ಒಂದು ಬೆಳೆನಲ್ಲಿ ಅಥವಾ ಯಾವ್ದೋ ಒಂದು ಕೃಷಿ ಆಧಾರಿತ ಒಂದು ಉಪಕಸುಬಿನಲ್ಲಿ ಲಾಸ್ ಆದ್ರೆ ಮತ್ತೊಂದ್ರಲ್ಲಿ ನಿಮಗೆ ತುಂಬಿಕೊಂಡು ಬರುತ್ತೆ. ಆ ರೀತಿಯಾದಂತಹ ಒಂದು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ. ಹೀಗಾಗಿ ಇವತ್ತು ಈ ರೈತರು ಏನು ಗೊಣಗಾಟ ಇದೆಯಲ್ಲ, ಕೃಷಿ ಬೇಡಪ್ಪ, ನಾವೆಲ್ಲ ಬೇರೆ ಏನಾರು ಒಂದು ಕಸುಬು ಮಾಡೋಣ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗೆ ಈ ರೀತಿಯಾದಂತಹ ಒಂದು ಕೃಷಿಯನ್ನು ಅಳವಡಿಸಿಕೊಂಡ್ರೆ, ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡ್ರೆ ಅವರಿಗೆ ಒಂದು ರೀತಿ ಆದಾಯ ಮೂಲಗಳು ಸತತವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ನೀವು ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದ್ರ ಒಟ್ಟಿಗೆನೆ ಹಾಲಿನ ಡೈರಿಗಳು ಇದಾವೆ. ಇವತ್ತು ಅಡಿಕೆ ತೋಟ ಇರೋಂತ ರೈತನ ಹತ್ರ ದುಡ್ಡು ಸಿಕ್ಕಲ್ಲ, ಅವನ್ ಬ್ಯಾಂಕಿಗೆ ಹೋಗ್ಬೇಕು ಅಂತಾನೆ, ಇಲ್ಲ ಇವಾಗಿಲ್ಲ ನಾಳೆ ಕೊಡ್ಬೇಕು ಅಂತಾನೆ. ಯಾರು ಡೈರಿಗೆ ಹಾಲು ಸಪ್ಲೈ ಮಾಡ್ತಾರೆ ಆ ಮಹಿಳೆಯರನ್ನ ಕೇಳಿದ್ರೆ ನಿಮ್ಗೆ ಇವತ್ತು ಸಾವಿರಾರು ಗಟ್ಟಲೆ ದುಡ್ಡನ್ನು ಕೇಳಿದ ತಕ್ಷಣ ತಕ್ಕೊಡೋ ಅಂತ ಸಿಸ್ಟಮ್ ಈ ಪಶುಸಂಗೋಪನೆ ಹಾಲು ಮಾರಾಟದಿಂದ ಸಭದ್ರರಾಗಿದ್ದಾರೆ. ಅದೇ ರೀತಿಯಲ್ಲಿ ನಾನು ಹೇಳೋದು ಏನಂದ್ರೆ, ಈಗ ಮನೆಗೆ ಒಂದು ಹಸು ಹೆಂಗ್ ಕಟ್ತೀವೋ ಹಂಗ ಕನಿಷ್ಠ ಮನೆಗೆ ಒಂದು ಜೇನು ಪೆಟ್ಟಿಗೆ ಇಟ್ಕೋಬೇಕು. ಅದರಿಂದ ಖಂಡಿತ ಆದಾಯನೂ ಇದೆ, ಬೇಕಾದಷ್ಟು ತುಪ್ಪನೂ ತಿನ್ನಕ್ ಸಿಕ್ಕುತ್ತೆ. ಒಂದು ರೂಪಾಯಿ ಖರ್ಚು ಮಾಡ್ದಲೆ ಬಾಕ್ಸಿಗೆ ಒಂದ್ಸರಿ ಬಂಡವಾಳ ಹಾಕಿದ್ ಬಿಟ್ರೆ, ಕಾಲೋನಿ ನಾವು ಅಳವಡಿಸ್ಬಿಟ್ರೆ, ಆರು ತಿಂಗಳು ನಮ್ಮ ಮಲೆನಾಡಲ್ಲಿ ಆರು ತಿಂಗಳು ತುಪ್ಪ ಸಿಕ್ಕುತ್ತೆ. ಈಗ ಸಮೃದ್ಧವಾದ ಮಳೆ ಹೂವು ಸಿಕ್ಕಿದಾಗ ನೀವು ವಾರಕ್ಕೊಂದ್ಸರಿ ತುಪ್ಪನೂ ನಾವು ತೆಗಿಬಹುದು. ಕನಿಷ್ಠ ತಿಂಗಳಿಗೆ ಒಂದು ತುಪ್ಪ ತೆಗೆದ್ರು ಮಿನಿಮಮ್ ಒಂದು ಬಾಕ್ಸಿಗೆ ಎರಡು ಎರಡೂವರೆ ಕೆ ಜಿ ಮೂರು ಕೆ ಜಿ ತುಪ್ಪ ಬರುತ್ತೆ. ಇವತ್ತು 500 ರೂಪಾಯಿ ಬೇಡ, ಯಾರು ನಾನು ಒಬ್ಬ ಮಾರ್ಕೆಟ್ ಮಾಡಿದೆ ಅಂದ್ರೆ ನಿಮ್ಗೆ ಕನಿಷ್ಠ ಇಲ್ಲಿ ನಾವು ಸಂಘಗಳಿಗೆ ಕೊಟ್ಟರು 300 ರೂಪಾಯಿಗೆ ಜೇನು ತುಪ್ಪ ವ್ಯಾಪಾರ ಆಗ್ತಾ ಐತಿ. ಹಂಗಾಗಿ ಅದರದ್ದು ಆದಾಯ ಮೂಲನೂ ಬರುತ್ತೆ. ಅದ್ರ ಜೊತೆನಲ್ಲಿ ವಿವಿಧವಾದ ಹಣ್ಣಿನ ಬೆಳೆಗಳು, ಅರಣ್ಯ ಕೃಷಿನ ನಾವು ಈಗ ಒಂದು 5 ಎಕರೆ ಹೋಲ್ಡಿಂಗ್ ಇದ್ರೆ ಅರ್ಧ ಎಕರೆಯಲ್ಲಿ ಹಲಸು ಮಾವು ನೇರಳೆ ಬೇವು ಈ ತರದ ಬೆಳೆಗಳ ಬೆಳ್ಕೊಂಡ್ರೆ ಯಾವುದೇ ಒಂದು ಕಷ್ಟ ಕಾಲಕ್ಕೆ ನಮಗೆ ದುಡ್ಡು ಸಿಕ್ಕಂತ ಪರಿಸ್ಥಿತಿಗೆ ಬರುತ್ತೆ. ಈಗ ಹಲಸಿನ ಗಿಡಕ್ಕೆ ನಾವು ಬೆಳೆದ್ರೆ ಒಂದ್ಸರಿ ಬೆಳೆಯಕ್ ಮಾತ್ರ ಖರ್ಚು ಮಾಡ್ತೀವಿ ಹೊರತು ಆಮೇಲೆ ಯಾವುದೇ ಆರೈಕೆ ಇಲ್ಲ. ಕನಿಷ್ಠ 1,000 ರೂಪಾಯಿ ಹಲಸಿನ ಹಣ್ಣಿನಲ್ಲಿ ಬರುತ್ತೆ. ನಂತರ ನಮಗೆ ಬೇಕು ಅಂದ್ರೆ ಮರ ಕಟಾವು ಮಾಡಿಕೊಟ್ರು ದುಡ್ಡು ಬರುತ್ತೆ. ಹಂಗಾಗಿ ಒಂದು 5 ಎಕರೆ ರೈತ ಇರನು ಈ ಸಮಗ್ರ ಕೃಷಿ ಅಳವಡಿಸ್ಕೋಬೇಕು. ಅದರ ನಂತರ ಎಲ್ಲಾ ಕೃಷಿ ಪೂರಕವಾದ ಉಪಕಸಗಳನ್ನ ಎಲ್ಲವನ್ನೂ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತ ನಾವು ಇನ್ನೊಬ್ಬರ ಕೈ ಹೊಡೆದಲೆ ನಾವು ಸುಭದ್ರವಾದ ಆರ್ಥಿಕ ಬದುಕನ್ನ ಬದುಕಬಹುದು ಅಂತ ನಾನು ಗಂಟೆಗೆ ವಿಶ್ವಾಸ ಹೇಳ್ತೀನಿ. ಹಾಗಾಗಿ ಸರ್ಕಾರನು ಸಹ ಗುರುತಿಸಿ ನಿಮಗೆ ಹಲವಾರು ಪ್ರಶಸ್ತಿಗಳನ್ನ ನೀಡಿದೆ. ಹೌದು ಖಂಡಿತ, ನನಗೆ 2005ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ನನ್ನನ್ನು ಗುರುತಿಸಿ ಶ್ರೇಷ್ಠ ಕೃಷಿಕ ಅಂತೇಳಿ ಬೆಂಗಳೂರಿಗೆ ಕರೆಸಿ ಆನರ್ ಮಾಡಿದರು. ನಂತರ ಪಶುಸಂಗೋಪನಾ ವಿಶ್ವವಿದ್ಯಾನಿಲಯದವರು ನನಗೆ ಕರೆಸಿ ಸನ್ಮಾನ ಮಾಡಿರು. ಮತ್ತೆ ನಮ್ಮ ಕೃಷಿ ಇಲಾಖೆಗಳು ಎಲ್ಲ ಆತ್ಮ ಸ್ಕೀಮ್ನಲ್ಲೂ ಶ್ರೇಷ್ಠ ಕೃಷಿಕ ಅಂತೇಳಿ ಆನರ್ ಮಾಡಿದ್ರು. ಇನ್ನು ಹಲವಾರು ಸಂಘ ಸಂಸ್ಥೆಗಳು ಕರೆದು ಸನ್ಮಾನ ಮಾಡಿದ್ದಾರೆ. ಅವರು ನಮ್ಮ ಇಲಾಖೆಯನ್ನ ಕೇಳಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಹೊರತು ನಾನು ಯಾವುದಕ್ಕೂ ಅರ್ಜಿ ಗುಜರಾಯಿಸಿ ಮಾಡ್ಕೊಂಡಿದ್ದಲ್ಲ. ನಾನು ಕೃಷಿ ಪೂರ್ವಕವಾದ ಯಾವ್ದಾರ ಕಾರ್ಯಕ್ರಮ ಇದ್ರೆ ನಂದು ಯಾವುದೇ ಒತ್ತಡಗಳಿದ್ರು ನಾನು ಹೋಗಿ ಅನುಭವ ಪಡ್ಕೊಂಬರೋಂತ ಒಂದು ಸಿಸ್ಟಮ್ ಅಲ್ಲಿದ್ದೀನಿ. ಒಳ್ಳೇದು ಕುಮಾರಸ್ವಾಮಿ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಈ ಸಂದರ್ಶನವನ್ನ ಕೇಳಿದಂತಹ ರೈತರು ಸಹ ಈ ರೀತಿಯಾದಂತಹ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಿ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಅನುಭವ ಕುರಿತು ಚಿಕ್ಕಮಗಳೂರು ತಾಲೂಕು ಕುನ್ನಾಳು ಗ್ರಾಮದ ಕೆಎಚ್ ಕುಮಾರಸ್ವಾಮಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ ಎನ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನದಡಿಯಲ್ಲಿ ನಾಗರಿಕರು ತಮ್ಮ ಹಳೆಯ ನಿರುಪಯುಕ್ತ ವಸ್ತುಗಳನ್ನು ಅಂಬೇಡ್ಕರ್ ಸಮುದಾಯ ಭವನ, ಆಂಜನೇಯ ಅಗ್ರಹಾರ, ಜಿಂಕ್ಲೈನ್ ನಾಗರಕಟ್ಟೆ ದೇವಸ್ಥಾನದ ಮುಂಭಾಗ, ಒಣ ತ್ಯಾಜ್ಯ ಸಂಗ್ರಹಣ ಕೇಂದ್ರದ ಹತ್ತಿರ, ನಗರಸಭೆ ಮಳಿಗೆ, ತಿಮ್ಮಯ್ಯ ಮಾರ್ಕೆಟ್, ರೈಲ್ವೆ ಸ್ಟೇಷನ್ ಹತ್ತಿರ, ಕೇಶವಪುರ ಬಡಾವಣೆ ನೀರಿನ ಟ್ಯಾಂಕ್ ಪಕ್ಕದ ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರದ ಹತ್ತಿರ ಹಾಗೂ ಎನ್ಟಿಬಿ ಕಚೇರಿ ನ್ಯೂಟೌನ್, ಈ ಸ್ಥಳಗಳಲ್ಲಿ ನೀಡಿ ಇದರ ಪ್ರತಿಯಾಗಿ ಪ್ರೋತ್ಸಾಹಕರ ಬಹುಮಾನಗಳನ್ನು ಗಳಿಸಬಹುದು, ಪರಿಸರಕ್ಕೆ ಸೇವೆಯನ್ನು ಸಲ್ಲಿಸಬಹುದು. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ RCF ನ ಸುಫಲ 15 15 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇನ್ನು ಮುಂದೆ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪನಾಯಕ ಮತ ಸಂಘಗಳಿಂದ ಕೋಲಾಟದ ಪದಗಳು. ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಾಗುಡಿ ಕೆಂಪೇಗೌಡ ಮಾತಾಲೆ ಬೋ ಮಾಗುಡಿ ಕೆಂಪೇಗೌಡ ಮಾತಾಲೆ ಬಹು ಸುರ ಮಾಗುಡಿ ಕೆಂಪೇಗೌಡ ಮಾತಾಲೆ ಬಹು ಸುರ ಮಾಗುಡಿ ಕೆಂಪೇಗೌಡ ಮಾತಾಲೆ ಬಹು ಸುರ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಮಾತಿನಲ್ಲಿ ಗೆದ್ದ ಮಾಗುಡಯ್ಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ತಾಯಿ ಸಪನ್ನು ತಿಂದು ಮಾಗುಡಿ ಕೆಂಪೇಗೌಡ ತಾಯಿ ಸಪನ್ನು ತಿಂದು ಮಾಗುಡಿ ಕೆಂಪೇಗೌಡ ತಾಯಿ ಸಪನ್ನು ತಿಂದು ಮಾಗುಡಿ ಕೆಂಪೇಗೌಡ ತಾಯಿ ಸಪನ್ನು ತಿಂದು ಮಾಗುಡಿ ಕೆಂಪೇಗೌಡ ಕೆಂಪ ಬೂದಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೂದಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೂರಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಕೆಂಪ ಬೋರಿ ಕೆರೆ ಕಟಸಿದ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ ಅವರ ಮಹನೇ ಗೀತ ಮಾಡಿ ಕೆಂಪೇಗೌಡ ಅವರ ಮಹನೇ ಗೀತ ಮಾಡಿ ಕೆಂಪೇಗೌಡ ಅವರ ಮಹನೇ ಗೀತ ಮಾಡಿ ಕೆಂಪೇಗೌಡ ಅವರ ಮಹನೇ ಗೀತ ಮಾಡಿ ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊರಟಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೊರಟಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೊರಟಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೊರಟಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಬಾಳೆ ತೋಟಕ್ಕೆ ಹೊರಟಾನ್ ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊರಟಾನ್ ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊರಟಾನ್ ಕೆಂಪೇಗೌಡ ಬಾಳೆ ತೋಟಕ್ಕೆ ಹೊರಟಾನ್ ಕೆಂಪೇಗೌಡ ಜೊತೆಗೆ ಶರಣ ಮಾಡಿದಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಜೊತೆಗೆ ಶರಣ ಮಾಡಿದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಜೊತೆಗೆ ಶರಣ ಮಾಡಿದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಜೊತೆಗೆ ಶರಣ ಮಾಡಿದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಜೊತೆಗೆ ಶರಣ ಮಾಡ ಕೆಂಪೇಗೌಡ ಜೊತೆಗೆ ಶರಣ ಮಾಡ ಕೆಂಪೇಗೌಡ ಜೊತೆಗೆ ಶರಣ ಮಾಡ ಕೆಂಪೇಗೌಡ ಜೊತೆಗೆ ಶರಣ ಮಾಡ ಕೆಂಪೇಗೌಡ ಭೂಮಿಗೆ ಶರಣ ಮಾಡಿದಾನು ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದಾನು ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡ ಕೆಂಪೇಗೌಡ ಭೂಮಿಗೆ ಶರಣ ಮಾಡ ಕೆಂಪೇಗೌಡ ಕೆಂಪು ಅರೆ ಹೋಗ ಗುಣಕ್ಕೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲ ಅರವೋಗ ಗುಣಕ್ಕೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲ ಅರವೇಗ ಗುಣಕ್ಕೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಹರ್ಯಾವೇ ಗಗನ ಕೆಂಪೇ ಗೌಡ ಹರ್ಯಾವೇ ಗಗನ ಕೆಂಪೇ ಗೌಡ ಹರ್ಯಾವೇ ಗಗನ ಕೆಂಪೇ ಗೌಡ ಹರ್ಯಾವೇ ಗಗನ ಕೆಂಪೇ ಗೌಡ ಬಾಳೆ ನಳಲ್ಲೇ ಮಾಲು ಜ್ಞಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲ ಬಾಳೆ ನಳಲ್ಲಿ ಮಾಲು ಜ್ಞಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲ ಬಾಳೆ ನಳಲ್ಲಿ ಮಾಲು ಜ್ಞಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಬಾಳೆ ಮಾಲು ಜ್ಞಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಬಾಳೆ ನೆಳಲ್ಲೆ ಮಲ್ಗಾನ್ ಕೆಂಪೇ ಗೌಡ ಬಾಳೆ ನೆಳಲ್ಲೆ ಮಲ್ಗಾನ್ ಕೆಂಪೇ ಗೌಡ ಬಾಳೆ ನೆಳಲ್ಲೆ ಮಲ್ಗಾನ್ ಕೆಂಪೇ ಗೌಡ ಬಾಳೆ ನೆಳಲ್ಲೆ ಮಲ್ಗಾನ್ ಕೆಂಪೇ ಏಳು ಸುತ್ತಿನ ಏಳು ನಾಗ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಏಳು ಸುತ್ತಿನ ಏಳು ನಾಗ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಏಳು ಸುತ್ತಿನ ಏಳು ನಾಗ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಏಳು ಸುತ್ತಿನ ಏಳು ನಾಗೇ ಸರ್ಪ ಏಳು ಸುತ್ತಿನ ಏಳು ನಾಗೇ ಏಳು ಸುತ್ತಿನ ಏಳು ನಾಗೇ ಸರ್ಪ ಕೆಂಪೇ ಗೌಡನ ಏದಿ ಮ್ಯಾಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡನ ಏದಿ ಮ್ಯಾಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡನ ಏದಿ ಮ್ಯಾಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡನ ಏದಿ ಮ್ಯಾಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡನ ಎದಿ ಮೇಲೆ ಆಡುವಾಗ ಕೆಂಪೇ ಗೌಡನ ಎದಿ ಮೇಲೆ ಆಡುವಾಗ ಕೆಂಪೇ ಗೌಡನ ಎದಿ ಮೇಲೆ ಆಡುವಾಗ ಕೆಂಪೇ ಗೌಡನ ಎದಿ ಮೇಲೆ ಆಡುವಾಗ ಸೋತ ಅತ್ತಾರ ಬರುತ್ತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಸೋತ ಅತ್ತಾರ ಬರುತ್ತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಸೋತ ಅತ್ತಾರ ಬರುತ್ತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಸೋತಾರ ಬರುತ್ತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಸೋತಾರ ಬಂದು ಏನಂದನ ಸೋತಾರ ಬಂದು ಏನಂದನ ಸೋತಾರ ಬಂದು ಏನಂದನ ಸೋತಾರ ಬಂದು ಏನಂದನ ಕೆಂಪೇ ಗೌಡಕ್ಕೆ ದೋರಿತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡಕ್ಕೆ ದೋರಿತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡಕ್ಕೆ ದೋರಿತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡಕ್ಕೆ ದೋರಿತಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಕೆಂಪೇ ಗೌಡ ನಿನಗೆ ದೊರ್ತಾನ ಬಂದ ಬಂದರೆ ಕೆಂಪೇ ಗೌಡ ನಿನಗೆ ದೊರ್ತಾನ ಬಂದರೆ ಕೆಂಪೇ ಗೌಡ ನಿನಗೆ ದೊರ್ತಾನ ಬಂದರೆ ಯಾವ ಕೆಲಸ ಕೊಡುತ್ತೀಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಯಾವ ಕೆಲಸ ಕೊಡುತ್ತೀಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ನಂಗ್ಯಾವ ಕೆಲಸ ಕೊಡುತ್ತೀಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ನಂಗ್ಯಾವ ಕೆಲಸ ಕೊಡುತ್ತೀಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಬರ್ತಾನ ಬಾಯಲಾಗಿ ಸುತ್ತಾನ ಬಂದ ಬರ್ತಾನ ಬಯಲಾಗಿ ಸುತ್ತಾನ ಬಂದ ಬರ್ತಾನ ಬಯಲಾಗಿ ಸುತ್ತಾನ ಬಂದರೆ ಬರ್ತಾನ ಬಯಲಾಗಿ ಸುತ್ತಾನ ಬಂದರೆ ಮಂತ್ರಿ ಪ್ರಧಾನಿ ಕೊಡುತ್ತೇನೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಮಂತ್ರಿ ಪ್ರಧಾನಿ ಕೊಡುತ್ತೇನೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಮಂತ್ರಿ ಪ್ರಧಾನಿ ಕೊಡುತ್ತೇನೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಮಂತ್ರಿ ಪ್ರಧಾನಿ ಕೊಡುತ್ತೇನೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲ ಮಂತ್ರಿ ಪ್ರಧಾನೇ ಕೊಡ್ತೇನೆ ಏನಂತ ಹೇಳಿ ಮಂತ್ರಿ ಪಟಾನೆ ಕೊಡ್ತೇನೆ. ಬೆಳಗ್ಗೆಯ ಭಾಷೆ ಕೊಟ್ಟಿದ್ದಾನ ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ. ಬೆಳಗ್ಗೆಯ ಭಾಷೆ ಕೊಟ್ಟಿದ್ದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ. ಬೆಳಗ್ಗೆಯ ಭಾಷೆ ಕೊಟ್ಟಿದ್ದಾನು ಕೋಲನ್ನ ಕೋಲಿ ಕೋಲು ಕೋಲನ್ನ ಕೋಲು ಕೋಲೆ. ಬೆಳಗ್ಗೆಯ ಭಾಷೆ ಕೊಟ್ಟಿದ್ದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ. ಬೆಳಗ್ಗೆಯ ಭಾಷೆ ಕೊಟ್ಟ ಕಲಾದಲ್ಲಿ ಬೆಳಗ್ಗೆಯ ಭಾಷೆ ಕೊಟ್ಟ ಕಲಾದಲ್ಲಿ ಬೆಳಗ್ಗೆಯ ಭಾಷೆ ಕೊಟ್ಟ ಕಲಾದಲ್ಲಿ ಬೆಳಗ್ಗೆಯ ಭಾಷೆ ಕೊಟ್ಟ ಕಲಾದಲ್ಲಿ ಹಾಳಾಗಿ ಹೋಯಿತಲ್ಲು ರಾಜ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ. ಹಾಳಾಗಿ ಹೋಯಿತಲ್ಲು ರಾಜ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ. ಹಾಳಾಗಿ ಹೋಯಿತಲ್ಲು ರಾಜ